ಅವ ಬಾಟ್ಲಲ್ಲಿ ಹಾಲು ಹಾಕೊಡು. ನೋಡ ಶಕ, ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲು ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೆ ಎದೆ ಹಾಲು ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ನಮಸ್ಕಾರ, ನಾನು ನಿಮ್ ಪ್ರೇಮಾ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ಸಿರಿಧಾನ್ಯ ಬೆಳೆಗಳ ಕೃಷಿ ಹಾಗೂ ಮೌಲ್ಯವರ್ಧನೆ ಕುರಿತು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿ ಚಿನ್ನಯ್ಯನ ಕೊಪ್ಪಲಿನ ರೈತ ಪುಟ್ಟಸ್ವಾಮಿಗೌಡ ಅವರೊಂದಿಗಿನ ಸಂದರ್ಶನ ಕೇಳೋಣ. ಸಂದರ್ಶಕರು ಎಸ್ಸಿ ಹೇಮಕುಮಾರ್. ರೈತ ಬಾಂಧವರೇ ನಮಸ್ಕಾರ. ಇಂದು ನಾವಿದ್ದೀವಿ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿಯ ಚೆನ್ನಯ್ಯನ ಕೊಪ್ಪಲು ಗ್ರಾಮದ ಲೇಟ್ ಕೃಷ್ಣೇಗೌಡ ಅವರ ಮಗ ಪುಟ್ಟಸ್ವಾಮಿಗೌಡ ಅವರ ಮನೆಯಲ್ಲಿ. ಪುಟ್ಟಸ್ವಾಮಿಗೌಡ ಅವರು ಹಾಗೂ ಅವರು ಶ್ರೀಮತಿಯವರಾದ ಶೋಭಾ ಅವರು ಇಂದು ನಮ್ಮೊಂದಿಗಿದ್ದಾರೆ. ಅವರು ಸಿರಿಧಾನ್ಯದ ಬೆಳೆಗಳ ಕೃಷಿಕರು, ಜೊತೆಗೆ ಅದರ ಮಾರಾಟಗಾರರು ಕೂಡ. ಸಿರಿಧಾನ್ಯವನ್ನು ಅವರು ಕೃಷಿಯ ಅವಿಭಾಜ್ಯ ಅಂಗವಾಗಿ ಮಾಡಿಕೊಂಡು ಅದರ ಸಾಧಕ ಬಾಧಕಗಳನ್ನ ಇವತ್ತು ನಮ್ಮೊಂದಿಗೆ ಮಾತನಾಡ್ತಾರೆ. ಇಬ್ಬರಿಗೂ ಕೂಡ ನಮಸ್ಕಾರ. ನಮಸ್ತೆ. ಪುಟ್ಟಸ್ವಾಮಿಗೌಡ್ರೆ, ನಿಮಗೆ ಇವಾಗ 52 ವರ್ಷದ ಪ್ರಾಯ. ಹೌದು ಸರ್. ನೀವು ಈ ಕೃಷಿಯನ್ನ ಯಾವಾಗ ಪ್ರಾರಂಭ ಮಾಡಿದ್ರಿ ಮತ್ತೆ ಎಷ್ಟು ಜಮೀನು ನಿಮಗಿತ್ತು ನಿಮ್ಮ ಪಿತೃರಾಜಿತ್ವವಾಗಿ? ನಾವು ಮೂಲತಃ ಚಿಕ್ಕ ವಯಸ್ಸಿನಿಂದ ಕೃಷಿಕನೇ, ವಿದ್ಯಾಭ್ಯಾಸ ಇಲ್ಲ, ಕಡಿಮೆ. ಕೃಷಿಕ ಅಂದ್ರೆ ಎಷ್ಟು ಓದಿದ್ರಿ? ನಾನು SLC ವರ್ಗ ಓದ್ದೆ. ವಿದ್ಯಾಭ್ಯಾಸದಲ್ಲಿ ಗಮನ ಕಡಿಮೆ ಆಗಿ ನಾನು ಸಾವಯವ ಕೃಷಿಕನಾಗಿ ಎಲ್ಲಾ ರೀತಿಯ ಕೃಷಿ ಮಾಡ್ಕೊಂಡು ಬೆಳ್ಕೊಂಡ್ಬಂದೆ. ಅಂದ್ರೆ ಆವಾಗ ನೀವು ಏನೇನು ಬೆಳೆಗಳನ್ನ ನಿಮ್ಮ ತಂದೆ ಕಾಲದಿಂದ ಬೆಳೀತಾ ಇದ್ರಿ ಹೇಳಿ? ಭತ್ತ, ರಾಗಿ, ಹುರುಳಿ, ತೆಂಗು, ಅಲಸುಂಡೆ, ಹೆಸರು, ಎಳ್ಳು ಮುಂತಾದ ತಳಿಗಳನ್ನೆಲ್ಲ ಬೆಳೀತಾ ಇದ್ದು. ಅವಾಗ್ಲೂ ಆರ್ಕ, ಸಾಮೆ, ಊದಲನ್ನ ನಮ್ಮ ತಂದೆ ಬೆಳೀತಾ ಇದ್ರು. ಅದ್ರ ಮಾಹಿತಿ ನಿಮ್ಗಿತ್ತು? ಪರಿಚಯ ಇತ್ತು? ಪರಿಚಯ. ನೀವೆಲ್ಲ ಎಷ್ಟು ಜನ ಮಕ್ಕಳಿದ್ರಿ, ಯಾರ್ಯಾರು ಕೃಷಿನ ಭಾಗವಹಿಸ್ತಾ ಇದ್ರಿ ಅವಾಗ? ಒಬ್ಳೆ ಅಕ್ಕ, ನಾವು 4 ಜನ ಗಂಡು ಮಕ್ಕಳು, 4 ಜನ ಕೃಷಿಕರೇ. ನಮ್ಮ ಅಕ್ಕ ಮಾತ್ರ ಮನೇಲಿದ್ರು, ಅವರು ಅವ್ರನ್ನೆಲ್ಲೂ ಹೊರಗಡೆ ಕಳಿಸಿಲ್ಲ ಕೆಲಸಕ್ಕೆ. ಅಂದ್ರೆ ಈಗ 4 ಜನ ಮಕ್ಕಳು ಕೂಡ ಕೃಷಿಯಲ್ಲಿ ನಿರತರಾಗಿದ್ದೀರಾ? ಹೌದು, 4 ಜನ ಕೃಷಿಕಲ್ಲ ಈಗ ನಿರಂತರ ಆಗಿದೆ. ಇಬ್ರಾಳ್ ಈಗ ಹೊರಗಡೆಗೆ ಹೋಗಿದ್ದಾರೆ ಬೆಂಗಳೂರಿಗೆ ಉದ್ಯೋಗಕ್ಕೋಸ್ಕರ, ಇನ್ನ ಇಬ್ರಾಳ್ ಇಲ್ಲೇ ಕೃಷಿಕರಾಗಿ ಇದ್ದೀವಿ. ಅಂದ್ರೆ ಎಲ್ಲರಿಗೂ ಜಮೀನೆಲ್ಲ ಹಿಸಿ ಆಗಿದೆಯಾ? ಹೌದು. ಎಷ್ಟೆಷ್ಟು ಬಂದಿದೆ ಗೌಡ್ರು ನಿಮ್ಗೆ? 2 ಎಕರೆ ಬಂದಿದೆ ಒಬ್ಬೊಬ್ಬರಿಗೆ. 2 ಎಕರೆ ಜಮೀನು ಬಂದಿದೆ. ಈಗ ನೀವು ಮಾಡ್ತಾ ಇರೋ ಕೃಷಿ ಭೂಮಿ ಎಷ್ಟಿದೆ? 2 ಎಕರೆ ಇದೆ. ಅಷ್ಟರಲ್ಲೇ ನೀವು ಕೃಷಿ ಮಾಡ್ತಾ ಇದ್ದೀರಿ? ಹೌದು. ಆ 2 ಎಕರೆ ನೀವು ಈ ಸಿರಿಧಾನ್ಯಗಳನ್ನು ಕೂಡ ಬೆಳೀತಾ ಇದ್ದೀರಿ? ಹೌದು, ತೋಟ ಮಾಡಿದ್ದೀನಿ, ಅಡಿಕೆ ಮಾಡಿದ್ದೀನಿ, ತೆಂಗು, ಅಡಿಕೆ ಮತ್ತೆ ಹಣ್ಣಿನ ಗಿಡಗಳಿದ್ದಾವೆ. ಅದ್ರ ಮಧ್ಯದಲ್ಲಿ ಸಿರಿಧಾನ್ಯಗಳನ್ನ ನಾನು ತೋಟದಲ್ಲೇ ಸಾಲ ಹೊಡೆದಾದ್ರೂ ಸರಿ ಇಲ್ಲ ಎಷ್ಟು ಆದರೂ ಸಿರಿಧಾನ್ಯ ಎಲ್ಲೇ ಬೆಳೀತಾ ಇದ್ದೀನಿ. ಈಗ ಸಿರಿಧಾನ್ಯಕ್ಕೆ ಮುಂಚೆ ಈ ಅಡಿಕೆ, ತೆಂಗು, ತೋಟಗಾರಿಕೆ ಎಲ್ಲ ಮಾಡಿದಿರಲ್ಲ, ಏನೇನೆಲ್ಲ ಸಮಗ್ರ ಕೃಷಿ ಪದ್ಧತಿಯನ್ನ ನೀವು ಅಳವಡಿಸ್ಕೊಂಡಿದ್ದೀರಿ ಹೇಳಿ? ತೋಟಗಾರಿಕೆಯಲ್ಲಿ ಬಾಳೆ ಇದೆ, ಅಡಿಕೆ ಇದೆ, ತೆಂಗಿದೆ, ಮಾವಿನ ಗಿಡ ಇದೆ, ಹಣಸಿನ ಗಿಡ ಇದೆ, ದಾಳಿಂಬೆ ಇದೆ, ಈ ತರದ ಗಿಡ ಎಲ್ಲ ಇದೆ. ಎಷ್ಟೆಷ್ಟು ಮರ ಹಾಕೊಂಡಿದ್ದೀರಿ? 4-5 ಮರ ಹಾಕಿದ್ದೀವಿ ಸರ್. ಎರಡು ಅಂದ್ರೆ ಏನ್ ಫಲ ಬಂದಾಗ ಮನೆಯಲ್ಲಿ? ಮನೆಗೆ ಮಿಕ್ಕಿನ ಮಾರಾಟಕ್ಕೆ. ಮಾರಾಟ ಮಾಡೋಷ್ಟು ಬರ್ತಾವ ಫಲ? ಬಿಡುತ್ತೆ, ನಮ್ಮಲ್ಲಿ ಕರಡಿ ಜಾಸ್ತಿಯಿಂದ ಒಂದ್ ಸ್ವಲ್ಪ ತಿನ್ಬಿಡುತ್ತೆ ಸರ್. ಓಹೋ, ಅಂದ್ರೆ ಇಲ್ಲಿ ಚುಂಚನಗಿರಿ ಬೆಟ್ಟ ಹತ್ರ ಇದೆಯಲ್ಲ ಅದಕ್ಕೆ? ಹೌದು ಸರ್, ಬೆಟ್ಟದ ಮಗ್ಳ ಇರೋದ್ರಿಂದ ಕರಡಿ ತಿನ್ಬಿಡುತ್ತೆ. ಮಾವಿನಕಾಯಿ ಅಂತೂ ತುಂಬಾ ಬಿಡುತ್ತೆ. ನಾವೇ ಇಲ್ಲಿ ಊರವ್ರಿಗೆಲ್ಲ ಕೊಟ್ಟು ಬೇರೆ ನಮ್ಮ ಫ್ರೆಂಡ್ಸ್ಗೆಲ್ಲ ಕೊಟ್ಬಿಡ್ತೀವಿ, ನಾವು ಮಾರಾಟಕ್ಕೆ ಹೆಚ್ಚಿಗೆ ಬಳಸಲ್ಲ. ಮುಂಚಿಂದೆಲ್ಲ ಬೆಳ್ಕೊ ಬಂದವ್ರು ನೀವು? ಹೌದು ಸರ್. ಇದಕ್ಕೆಲ್ಲ ನೀರಾವರಿಗೆ ಏನ್ ಮಾಡ್ಕೊಂಡಿದ್ರಿ? ನೀರಾವರಿಗೆ ಮಳೆ ಆಶ್ರಯದಲ್ಲೇ ಬೆಳೀತಾ ಇದ್ದು. ಈಗ ಬೋರ್ವೆಲ್ ಬಂದಂತ ಸಮಯದ ಒಂದು 24-25 ವರ್ಷದಿಂದ ಬೋರ್ವೆಲ್ ಆಶ್ರಯದಲ್ಲಿ ನೀರನ್ನ ಹಾಕ್ತಾ ಇದೀವಿ. ಹಾಗೆಲ್ಲ ಬೇಸಿಗೆನಲ್ಲಿ ಮರ ಇಳಿಸ್ಬೇಕಂದ್ರೆ ಏನ್ ಮಾಡ್ತಾ ಇದ್ರಿ? ನಾ ಬೇಸಿಗೆನಲ್ಲಿ ಒಂದ್ ಸ್ವಲ್ಪ ಎತ್ತಿನ ಗಾಡಿನಲ್ಲಿ ನೀರು ಹೊಡಿತಾ ಇದ್ದು, ಡ್ರಮ್ ಮಡಿಕೊಂಡು, ಇಲ್ಲ ಕೈಲಿ ಸೈಕಲ್ ಮಡಿಕೊಂಡು ಈದಿ ಬಿಡಿಸ್ತಾ ಇದ್ದು ಸರ್. ಪ್ರತಿ ಗಿಡಕ್ಕೂ ದೂರದಿಂದ ನೀರ್ ತರ? ಹೌದು, ದೂರದಿಂದ ತಂದು ಹಾಕ್ತಾ ಇದ್ದು. ಅವೆಲ್ಲ ಕಷ್ಟ ಅನುಭವಿಸಿದಿರಿ? ಹೌದು ಸರ್. ಏನ್ ಅನ್ಸುತ್ತೆ ಈಗ ಈ ಬೋರ್ವೆಲ್ ಬಂದ್ಮೇಲೆ? ಇವೆಲ್ಲ ಬೋರ್ವೆಲ್ ಬಂದ್ಮೇಕೆ ಒಳ್ಳೇದು ಅನ್ಸುತ್ತೆ. ಈಗ ಅದಕ್ಕೆ ಕುಡಿಯೋಕೆ ನೀರಿಲ್ಲ ಅಂದಾಗ ಸಮಸ್ಯೆ ಹಿಂಗಾಗುತ್ತೆ ಅನ್ನಿಸ್ತದೆ. ಈಗ ಬೋರ್ವೆಲ್ ಬಂದಿದೆ, ನೀರೇನ ಬರ್ತಿದೆ, ಎಷ್ಟು ಇಂಚ್ ನೀರು ಬಂದಿದೆ ಪ್ರಸಂಗೋಡ್ರ? 5 ಇಂಚ್ ಇದೆ ಸರ್ ನಮ್ದು ಬೋರ್ವೆಲ್. ಸಾಕಾಗುತ್ತೆ ಎಲ್ಲ? ಆಗುತ್ತೆ ಸರ್, ನಮ್ಗೆ ಆಗುತ್ತೆ. ಮತ್ತೆ ಆಹಾರ ಬೆಳೆಯಾಗಿ ಏನ್ ಬೆಳ್ಕೊಳ್ತಾ ಇದ್ರಿ? ಆಹಾರವಾಗಿ ರಾಗಿ, ಭತ್ತ, ದ್ವಿದಳ ಧಾನ್ಯಗಳು, ಎಣ್ಣೆ ಕಾಳುಗಳು ಎಲ್ಲ ಬೆಳೀತಾ ಇದ್ದವು. ಎಲ್ಲ ಬೆಳೀತಾ ಇದ್ರಿ. ಈಗ ಬಳ್ಕೊಂಡು ಹೇಗೋ ಆರಾಮಾಗಿದ್ರಿ, ಮತ್ತೆ ನಿಮ್ ಜೀವನಕ್ಕೆ ಆಗುವಂತ ಖರ್ಚು ವೆಚ್ಚಗಳು ಎಲ್ಲ ನೀಗ್ತಾ ಇತ್ತು, ಒಂದಷ್ಟು ಹಸುಗಳು ಹೈನುಗಾರಿಕೆ ಮಾಡ್ಕೊಂಡು ಜೀವನ ಸಾಕ್ತಾ ಇತ್ತು. ಆದ್ರೆ ಈ ಸಿರಿಧಾನ್ಯಗಳನ್ನ ಏನೋ ಮನೆ ಬಳಕೆಗೆ ಮುಂಚೆದು ಬೆಳ್ಕೊತಾ ಇದ್ರು ನಿಮ್ ತಂದೆ ಕಾಲದಲ್ಲಿ ಅಂತ ಹೇಳಿದ್ರೆ. ಬೆಳೆಯರು, ನಮ್ ತಂದೆ ಬೆಳೆಯರು, ಬೆಳೆದ್ರೆ ಅವ್ರು ಆಡು ಕುರಿಗೆ ಮಾತ್ರ ಕೊಡ್ತಾ ಇದ್ರು, ನಮಗೆ ತಿನ್ಸ್ತಾ ಇರ್ಲಿಲ್ಲ ಅವಾಗ ಚಿಕ್ಕ ವಯಸ್ಸಿನಲ್ಲಿ. ಹೌದಾ? ಯಾಕೆ? ಆಡು ಕುರಿಗೆ ಅಂದ್ರೆ ಅದನ್ನ ಬಳಸೋ ರೀತಿನೇ ಗೊತ್ತಿರ್ಲಿಲ್ಲ. ಆಡು ಕುರಿಗೆ ಅಂತಾನೆ ಅದನ್ನ ಮೇವಿಗೆ ಅಂತ ಹಾಕೋರು, ಆಡು ಕುರಿ ಕುಯ್ದ್ಬಿಟ್ಟು ಹಾಕ್ಬಿಡೋ ನಾವು. ಹೌದಾ? ಹೌದು ಸರ್. ಈಗ ಆಯ್ತು, ನಿಮ್ಗೆ ಈ ಸಿರಿಧಾನ್ಯವನ್ನ ಬೆಳಿಬೇಕು ಅಂತ ಯಾಕೆ ಅನಿಸ್ತು ಹೇಳಿ? ಯಾವಾಗ ಅಂದ್ರೆ ನಾನು ವಿ ಸಿ ಫಾರಂ ಅಲ್ಲಿ ಒಂದ್ ಎರಡು ಮೂರು ಟ್ರೈನಿಂಗ್ ಹೋದೆ. ಅಲ್ಲಿಂದ ಬಂದಂತ ಕಾಲದ ಒಂದು 10 ವರ್ಷದಲ್ಲಿ ನಾನು ಬೇರೆ ಬೇರೆದೆಲ್ಲ ಏನೇ ಹೊಸ್ದಾಗ ಬಂದ್ರೆ ತಳಿಗಳನ್ನ ಅದನ್ನ ಪ್ರಯೋಗ ಮಾಡಿ ಮಾಡ್ತಾ ಇರುವೆ. ಕೃಷಿ ಇಲಾಖೆಯಲ್ಲಿ ಇನ್ನು ಸ್ವಲ್ಪ ಸಂಪರ್ಕ ಇಟ್ಕೊಂಡಿದ್ದು. ಅವರೆಲ್ಲ ಸಿರಿಧಾನ್ಯ ಹಾಕಿದ್ರೆ ನಿನಗೆ ಒಳ್ಳೆ ಬೆಲೆ ಬರುತ್ತೆ ಹಾಕಿ ಅಂದರು. ಅದನ್ನ ಹುಡುಕಿ ಬಿತ್ತನೆ ಬೀಜಗಳನ್ನೆಲ್ಲ ಹುಡುಕಿ ತಂದು ಸಾವಯವದಲ್ಲಿ ಬೆಳೆಸಿದೀವಿ. ಈಗ ಮುಂಚೆ ಬೇರೆ ಬೇರೆ ಬೆಳೆಗಳನ್ನ ಪ್ರಯೋಗ ಮಾಡ್ತಾ ಇದೆ ಅಂತ ಹೇಳಿದ್ರಲ್ಲ, ಹೊಸ ಬೆಳೆಗಳನ್ನ ಏನೇನು ಆ ತರ ಪ್ರಯೋಗಗಳು ಮಾಡಿದ್ರಿ ಹೇಳಿ? ರಾಗಿ, ಭತ್ತ, ತೊಗರಿ, ಅಲಸುಂಡೆ ಹೈಬ್ರಿಡ್ ಬರ್ತಿರ್ತಲ್ಲ, ಅದನ್ನ ಒಂದೊಂದೇ ಒಂದೊಂದೇ ಏನೋ ಹಾಕಿ ತಳಿನ ಕಟಾವ್ ಮಾಡ್ಬೇಕಾದ್ರೆ ಅದನ್ನ ಬೇರೆ ಬೇರೆ ವಿಂಗಡಣೆ ಮಾಡಿ ಬೇರೆ ಬೇರೆ ಕಡೆಗೆಲ್ಲ ಬೇಕಾಗುತ್ತೆ ಅನ್ಬಿಟ್ಟು ಮಾಡ್ತಾ ಇದ್ದವರು. ಈಗ ಸಿರಿಧಾನ್ಯವನ್ನ ಬೆಳಿಬೇಕು ಅಂತ ಮಾಹಿತಿ ಏನೋ ತಗೊಂಡ್ರೆ ಹೇಳಿ, ಮುಂಚೆ ಅದನ್ನ ಬಿತ್ತನೆ ಬೀಜವನ್ನ ಹೇಗೆ ಕೊಂಡ್ಕೊಂಡ್ರೆ, ಮತ್ತೆ ಮೊದಲನೇ ಬಿತ್ತನೆ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ. ನಾನು ಮೊದಲು ಮೈಸೂರಲ್ಲಿ ಬಿತ್ತನೆ ಬೀಜ ಹುಡಿಕೊಂಡು ಹೋಗಿ ತಂದೆ. ತುಂಬ ಶ್ರಮ ಬಿದ್ದು ಅಲ್ಲಿ 1 kg 200 rupees ಬಿತ್ತನೆ ಬೀಜಕ್ಕೆ ಎತ್ಕೊಂಬಂದು ಇಲ್ಲಿ ರಾಗಿ ಏನು ಮಾಡ್ತಾರೆ ಅದೇ ಥರ ಮಾಡಿ. ಅಲ್ಲ ಸರಿ, ಶ್ರಮ ಬಿದ್ದು ಅಂದ್ರೆ ಯಾಕೆ ಶ್ರಮ ಬಿತ್ತನೆ ಬೀಜ ಬಿತ್ತಾರೆ? ಶ್ರಮ ಅಂದರೆ ನನಗೆ ಮಾಹಿತಿ ಸರಿಯಾಗಿ ಕೊಡಲಿ, ಕೃಷಿ ಇಲಾಖೆಯಾಗಲಿ ಮತ್ತು ಬೇರೆ ಸಂಘ ಸಂಸ್ಥೆಯರೇ ಆಗಲಿ, ನನಗೆ ಬಿತ್ತನೆ ಬೀಜ ಇಲ್ಲೇ ಸಿಗುತ್ತೆ ಅಂತ ಕರೆಕ್ಟಾಗಿ ಮಾಹಿತಿ ಕೊಡಲಿಲ್ಲ. ಒಂದು ಕಡೆ ಮೈಸೂರು ಕಡೆ ಒಂದು ಕಡೆ ಕಳಿಸಿದ್ರು, ಆಟೋದನ್ಗೇಳಿ ಒಂದು ಕಡೆ ಕಳಿಸಿದ್ರು. ಆಟೋದನು ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ ಸಾಕಾಯಿತು. ನನಗೆ ಊಟಕ್ಕೂ ಕಾಸಿಲ್ಲ, ಬಸ್ ಚಾರ್ಜ್ಗೂ ಕಾಸಿಲ್ದಂಗಾಯಿತು. ಅಲ್ಲಿ ಬಿತ್ತನೆ ಬೀಜಕ್ಕೆ ಅಲ್ಲಿ ಹೋದರೆ ನನಗೆ 7 kg ಬಿತ್ತನೆ ಬೀಜ ಬೇಕಾಯಿತು. ಆರ್ಕ ನವಣೆ ಕೊರಲೆ ಬರ್ಗು ಸಾಮೆ ಸಜ್ಜೆ 7 kg 1 kg 200 rupees ಬಿತ್ತನೆ ಬೀಜ ಹೇಳಿದ್ರು. 7 kg 1400 rupees ಕೇಳೋದಂತ ಅಷ್ಟು ಅಮೌಂಟ್ ಇರಲಿಲ್ಲ. ನಾನು ಅವತ್ತು ಊಟನೂ ತಿಂದಂಗೆ ಬಿತ್ತನೆ ಬೀಜನ ಅವ್ರ ಹತ್ರ ಕೇಳಿಕೊಂಡು ಒಂದು 250 rupees ಅವರು ಡಿಸ್ಕೌಂಟ್ ಕೊಟ್ಟರು, ನೀವು ಹೋದ್ಮೇಲೆ ಕಳಿಸಿ ಅಂದ್ಬಿಟ್ಟು ಅವರು ಅಂಗಡಿಯವರು. ಅಲ್ಲಿಂದ ಎತ್ಕೊಂಡ್ಬಂದು ರಾಗಿ ಥರನೇ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ರಾಗಿ ಥರನೇ ಅಂತಂದ್ರೆ ಎಲ್ಲವನ್ನು ಒಟ್ಟಿಗೆ ಬಿತ್ತನೆ ಮಾಡಿದ್ರೆ ಹೇಗೆ? ಇಲ್ಲ, 1 kg 10 quintals ಆಗ್ತಿತ್ತು. ಅಷ್ಟು 10 quintals 1 kg ಬಿತ್ತನೆ ಬೀಜನ ಹಾಕಿ ಬೆಳೆಸಿ ಅದನ್ನೇ ಮುಂದೆ ಇಂಪ್ರೂವ್ಮೆಂಟ್ ಮಾಡಿದೆ. ನಿಮ್ಮ ಜಮೀನಿನಲ್ಲಿ ಅವಾಗ ತೆಂಗು ಬಿಟ್ಟರೆ ಬೇರೆ ಏನೋ ಬೆಳೆಗಳು ಇರಲಿಲ್ವಾ? ಇರಲಿಲ್ಲ ಸರ್. ತೆಂಗು ಒಂದು, ಅಡಿಕೆ ಇತ್ತು ಒಂದು ಸ್ವಲ್ಪ. ಅಡಿಕೆ ಅಂದರೆ ಸ್ವಲ್ಪ ಎಷ್ಟು ಕುಂಟೆಗೆ ಹಾಕೊಂಡಿದ್ರಿ? ಒಂದು 1/2 acre ಅಡಿಕೆ. 1/2 acre ಅಡಿಕೆ ಅಂತ ಹೇಳಿದ್ರೆ ಇನ್ನು 1.5 quintals ಉಳ್ಕೊಳ್ಳುತ್ತೆ ನಿಮಗೆ. ಅಡಿಕೆ ಮಧ್ಯದಲ್ಲಿ ಸಿರಿಧಾನ್ಯ ಬಿತ್ತನೆ ಮಾಡೋಕ್ಕಾಗುತ್ತಾ? ಮಾಡ್ಬೋದು ಸರ್. ಮಾಡ್ಬೋದಾ? ಮಾಡ್ಬೋದು ಸರ್. ಜಾಗ ಎಲ್ಲಿ ಸಿಗುತ್ತೆ ನಿಮಗೆ? ಹಾಗಾದ್ರೆ 10 ಅಡಿ ನಾವು ನೆಟ್ಟಿದೀವಿ ಅಡಿಕೆನ, ಅದ್ರ ಮಧ್ಯದಲ್ಲಿ ನಾವು ಮಾಡಿದೀವಿ ಸರ್. ಸಾಲ್ ಮಾಡ್ತೀರಿ? ಸಾಲ್ ಮಾಡ್ತೀವಿ. ಇಲ್ಲ, ಹಂಗೆ ಭೂಮಿಗೆ ಎರಚೋದು, ರಾಗಿ ಎರಚೋಂಗೆ ಎರಚ್ಬಿಟ್ಟು ಅದಕ್ಕೆ ಉಳುಮೆ ಮಾಡಿ ಅದನ್ನ ಕಟಾವ್ ಬಂದು ಕುಯ್ದ್ ಕಟ್ ಮಾಡ್ತೀವಿ. ಉಳುಮೆ ಅಂದ್ರೆ ಏನು? ಎತ್ತು ಉಳುಮೆ ಮಾಡ್ತೀವಿ? ಎತ್ತಿನಲ್ಲಿ ಉಳುಮೆ ಮಾಡ್ತಾ ಇದ್ದೋ. ಈಗ ಟ್ರ್ಯಾಕ್ಟರ್ ಇದೆ. ಟ್ರ್ಯಾಕ್ಟರ್ ಅಡಿಕೆ ಒಳಗಡೆ ಟ್ರ್ಯಾಕ್ಟರ್ ಓಡಿಸ್ಬೋದಾ? ಓಡಿಸ್ಬೋದು ಸರ್. ನಮ್ದು 10 ಅಡಿ ಆಗಲ ಇದೆ, ದೊಡ್ಡ ಗಾಡಿನೇ ಹೊಡಿತೀವಿ ಸರ್ ನಾವು. ಹೌದಾ? ಹೌದು ಸರ್. ಈಗ ಹೇಳಿ, ಈಗ ನವಣೆನೆ ಆಗ್ಬೋದು, ಯಾವ ಕಾಲದಲ್ಲಿ ಬಿತ್ತನೆ ಮಾಡ್ಬೇಕು, ಅದನ್ನ ಹೇಗೆ ಬಿತ್ತನೆ ಮಾಡ್ಬೇಕಂತ ಹೇಳಿ. ನವಣೆ ಅದು ಅಲ್ಪಾವಧಿ ತಳಿ, ಯಾವಾಗ ಬೇಕಾದ್ರೂ ಮಾಡ್ಬೋದು. ಅದು 90 ದಿನ ಕಟಾವ್ ಬಂದಿರುತ್ತೆ. ನೀರಿನ ಅವಶ್ಯಕತೆ ಇದ್ರೆ ಯಾವ ಟೈಮ್ ಬಿತ್ತನೆ ಮಾಡ್ಬೋದು, ಯಾವಾಗಾದ್ರೂ ತಗೋಬಹುದು. ಆದ್ರೆ ರಾಗಿ ಬರೋ ಟೈಮ್ ಮಾಡಿದ್ರೆ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ಪಕ್ಷಿಗಳು. ಇಲ್ಲ ಬೇರೆ ತರ ಮಾಡಿದ್ರೆ ಗಿಳಿ, ಪಾರಿವಾಳ, ಅಳಿಲು, ಇಲಿ ಅಷ್ಟು ಹುಡಿಕಂಬಂತ ಮನೆ ಮಾಡಿ ತಿನ್ಕೊಬಿಡುತ್ತೆ ಅಲ್ಲೇ. ನವಣೆನ? ನವಣೆನೂ ಅಷ್ಟೇ, ಎಲ್ಲಾ ಸಿರಿಧಾನ್ಯನೂ ಅಷ್ಟೇ ಸರ್. ಮತ್ತೆ ರಾಗಿ ಬೆಳೆಯೋ ಟೈಮ್ ಅಲ್ಲ ಆದ್ರೆ ಬೇರೆ ಕಡೆ ರಾಗಿಗೆ ಹೋಗ್ತವೆ? ರಾಗಿಗೆ ಹೋಗುತ್ತೆ, ಅಷ್ಟು ತಿಂದಿರಲ್ಲ. ಬೇರೆ ಕಡೆಲ್ಲೂ ಬೆಳೆಗಳು ಇರ್ತವೆ, ಹಾಗಾಗಿ ನಮಗೆ ಹಾನಿ ಕಡಿಮೆ ಆಗುತ್ತೆ. ಹಾನಿ ಕಮ್ಮಿ ಆಗುತ್ತೆ. ಮತ್ತೆ ಎಲ್ಲವನ್ನು ಹುಡ್ಕೊಂಡು ಬಂದು ಮನೆ ಮಾಡ್ಕೊಂಡು ತಿನ್ಬಿಡ್ತೇವೆ ಅಂತ ಹೇಳ್ತಾ ಇದ್ರೆ, ಎಲ್ಲಾನು ಹಾಕ್ಬಿಟ್ಟು ಆಮೇಲೆ ಆ ತರ ಎಲ್ಲ ತಿಂದಾಕ್ಬಿಟ್ರೆ ನಮ್ಗೆ ಉಳಿಯುತ್ತೆ ಸರ್? ಪಕ್ಷಿ ತಿಂದು ಉಳ್ಕೊಂಡಿದ್ದೇ ನಮಗೆ ಬರುತ್ತೆ. ಆಮೇಲೆ ಸಿರಿಧಾನ್ಯ ಹಾಕಿದ್ದು ವರ್ಷದಲ್ಲಿ ಬೆಳೆ ಬೇರೆ ಬೆಳೆ ಮುಂದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಏನ್ದಿಕ್ಕೆ ಅಂದ್ರೆ ಎಲ್ಲಾ ಪಕ್ಷಿಗಳು ಅಲ್ಲೇ ಬಂದು ಅದ್ರದ ತಿಂದಿ ಕಸ ಎಲ್ಲ ಹಾಕಿರ್ತದೆ, ಒಳ್ಳೆ ಗೊಬ್ಬರ ಆಗಿರ್ತದೆ ಅದು. ಅದರಿಂದ ಭೂಮಿ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ, ಫಲವತ್ತತೆ ಜಾಸ್ತಿ ಆಗಿರುತ್ತೆ. ಹೌದು. ಎಲ್ಲವನ್ನು ಕೂಡ ಏಕಕಾಲಕ್ಕೆ ಹಾಕ್ತೀರಾ? ಇಲ್ಲ, ಅಂತಂತವಾಗಿ ಹಾಕ್ತೀವಿ. ಅದು ಕಟಾವು ಬರೋದು ಎಷ್ಟು ದಿನಕ್ಕೆ? 5 ತಿಂಗಳು ಬರೋದಿದೆ, 5-6 ತಿಂಗಳು ಬರೋದಿದೆ, 3 ತಿಂಗಳು ಬರೋದಿದೆ. ಆ ತರ ಅಂತಂತವಾಗಿ ನೋಡಿ, ಈ ಮಳೆಯನ್ನ ಹೆಂಗೆ ಬರುತ್ತೆ ಮಳೆಗಾಲ ಆ ತರ ನೋಡಿ ಹಾಕೋತೀನಿ ನಾನು. ಅಲ್ಲ, ಮಳೆಗಾಲ ಅಂದ್ರೆ ಈಗ ನಮ್ಗೆ ಮೇ ಜೂನ್ಗೆ ಮುಂಗಾರು ಶುರುವಾಗುತ್ತೆ ಅನ್ಕೊಳ್ಳಿ. ಮೇ ಜೂನ್ ಅಲ್ಲಿ ಹಾಕ್ಬೋದು ಸರ್. ಅದು ಮೇ ಜೂನ್ ಅಲ್ಲಿ ಯಾವ್ದು ಹಾಕ್ತೀರಿ? ಎಲ್ಲಾ ತರದ ಸಿರಿಧಾನ್ಯ ಹಾಕ್ಬೋದು. ಅದೇ ಎಲ್ಲವನ್ನು ಕೂಡ ಎಲ್ಲಾನು ಒಂದೇ ಸರಿ ನೀವು 10 quintals 10 quintals ಲೆಕ್ಕಕ್ಕೆ ಹಾಕ್ಬಿಡ್ತೀರಾ? ಹೌದು. ನಾವು ನಾಲ್ಕರಿಂದ ಐದು ವೆರೈಟಿ ಹಾಕ್ತಿವಿ. ಈಗ ಬೇರೆ ಸಾಮೆ ಆಗ್ಬೋದು, ಸಜ್ಜೆ ಆಗ್ಬೋದು, ಅದಕ್ಕೆ ಹೇಗೆ ಬಿತ್ತನೆ ಮಾಡಬೇಕು? ಸಾಮೆ ಮೂರು ತಿಂಗಳು ಬೆಳೆ. ಅದು ಸಾಮೆ ಅಂದ್ರೆ ತುಂಬಾ ಬೇಕಾದಂತ ಆಹಾರ, ಬಹಳ ತಂಪಿನ ಆಹಾರ ಅದು. ಎಷ್ಟೇ ಈಟಿದ್ರು ಎಳೆದಾಕುತ್ತೆ ಅಷ್ಟು ಆಹಾರ, ಬಹಳ ರುಚಿ ಇರುತ್ತೆ. ಆಮೇಲೆ ಅದು ಬಂಜತನ ನಿರ್ವಹಣೆ ಮಾಡುತ್ತೆ, ಅಂಡಾಣು ಉತ್ಪಾದನೆ ಮಾಡುತ್ತೆ, ಎಷ್ಟು ಈಟಿದ್ರು ಎಳೆದಾಕುತ್ತೆ. ತುಂಬಾ ಬೇಕಾದಂತ ಆಹಾರ ಸಾಮೆ. ಅದ ಯಾರು ನಿಮ್ಗೆ ಇವೆಲ್ಲ ಮಾಹಿತಿ ಕೊಟ್ಟಿದ್ದು, ವೈಜ್ಞಾನಿಕ ಮಾಹಿತಿಗಳನ್ನ? ಶ್ರೀ ಧರ್ಮಸ್ಥಳ ಗ್ರಾಮೋದ್ಯೋಗ ಸಂಸ್ಥೆ. ಈಗ ಹತ್ತು ಗುಂಟೆ ಒಂದ್ಸರಿ ಬೆಳಿತೀರಿ, ಒಂದು ವರ್ಷ ಒಂದೇ ಬೆಳೆ ಬೆಳಿತೀರಾ? ಇಲ್ಲ ಸರ್, ಎರಡು ಸಲ ತಪ್ಪರ್ ಮೂರು ಸಲ ಹಾಕ್ತೀನಿ. ಕಟಾವ್ ಆದ್ಮೇಲೆ ಉಳುಮೆ ಮಾಡಿ ಒಂದ್ ಎರಡು ಒಂದ್ ತಿಂಗಳು ಎರಡು ಒಂದುವರೆ ತಿಂಗಳು ಒಣಸ್ತೀನಿ, ತಿರ್ಗಿ ಹಾಕೋತೀನಿ ನಾನು. ಹೇಳಿ, ಮೊದಲು ಈಗ ಮಳೆ ಬಂತು ಮುಂಗಾರು, ಮೇ ತಿಂಗಳಲ್ಲಿ ಹಾಕ್ತೀರಿ? ಹೌದು. ಅದಾದ ನಂತರ ಯಾವ್ಯಾವಾಗ ಹಾಕ್ತೀರಿ ಅಂತ? ಸರ್, ನಾನು ಮೇ ತಿಂಗಳಲ್ಲಿ ಹಾಕಿದ್ದೆ ಕಟಾವ್ ಮಾಡಿದೆ, ಮತ್ತೆ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಹಾಕಿದ್ದೆ, ಅದೊಂದು ಕಟಾವ್ ಆಯ್ತು. ಈಗ ತಿರ್ಗಿ ಈಗ ನವೆಂಬರ್ ಅಲ್ಲಿ ಹಾಕಿದ್ನಿ, ಈಗಾಲೇ ಒಡೆ ಹೊಂಟಿ ದೇವಸಿ, ಈಗಾಲೇ ಒಡೆ ಹೊಂಟಿದೆ, ಸಜ್ಜೆ ಎಲ್ಲ ಒಡೆ ಹೊಂಟಿದೆ. ಆ ತೆನೆ ಕುಯ್ಕೋತೀವಿ, ಮಿಕ್ಕಿದ ದನಿಗೆ ಮೇವಿಗೆ ಮಾಡ್ಕೋತೀವಿ. ಎಲ್ಲ ಬೆಳೆಯ ಹುಲ್ಲು ಕೂಡ ನಿಮಗೆ ದನಕರಿಗೆ ಮೇವಾಗುತ್ತೆ? ಹೌದು, ತುಂಬಾ ರುಚಿಕರವಾಗಿರ್ತದೆ ಮತ್ತೆ ಆರೋಗ್ಯಕರವಾಗಿರ್ತದೆ. ಎಲ್ಲ ಹುಲ್ಲನ್ನು ದನಿಗೆ ಉಪಯೋಗಿಸ್ಬೋದು ಸರ್, ತೊಂದರೆ ಇಲ್ಲ. ಕುರಿಗೆ ಮತ್ತೆ ದನಿಗೆ ಮೇಕೆಗೆಲ್ಲ ಉಪಯೋಗಿಸ್ಬೋದು. ಬೇರೆ ಏನ್ ಬೆಳಿತೀರಿ ಹೇಳಿ? ಈಗ ನವಣೆ, ಸಜ್ಜೆ, ಅರ್ಕ, ಎಲ್ಲಾ ತರದ ಸಿರಿಧಾನ್ಯನ ಬೆಳೆದಿದ್ದೀನಿ. ಅದರದ ಪ್ರಯೋಜನ ಏನೇನ್ ಆಗುತ್ತೆ ಅಂತ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಅರ್ಕ ಬೆಳೆಯೋದು ಐದುವಾರು ತಿಂಗಳ ಬೆಳೆ, ಅದು ಆದ್ರಿ ಮಳೆ ಅಂತ ಬರುತ್ತೆ. ಜೂನ್ ತಿಂಗಳಲ್ಲೇ ಹಾಕ್ಬೇಕು ಅದನ್ನು, ಅದೊಂದು ಆಹಾರ ಮಾತ್ರ ಅವಾಗ ಹಾಕ್ಬೇಕು. ಬೇರೆ ಅಂತ ಹಾಕಿದ್ರೆ ಅದು ಸರಿಯಾಗಿ ಬರಲ್ಲ, ಭೂಷಣ ಇದೊಡಬಿಡುತ್ತೆ. ಆಮೇಲೆ ಅದಕ್ಕೆ ಅಂದಿಕಾಟ ಕಮ್ಮಿ ಅರ್ಕಕ್ಕೆ. ಯಾಕೆ ಅಂದಿ ಕಾಟ ಅಂದ್ರೆ ಅದರಲ್ಲಿ ನೊರೆ ತರ ಬರುತ್ತೆ ಹುಲ್ಲಲ್ಲಿ, ಅದು ಅಂದಿಗೆ ಕಾಡಂದಿಗೆ ಮುಖ ಕೊಡೋರೆ ಅದಕ್ಕೆ ತಲೆನೋವು ಬರುತ್ತೆ. ಹಂಗಾಗಿ ಅದು ಒಂದು ಬೆಳೆಗೆ ಅಂದಿ ಬೀಳಲ್ಲ, ಇನ್ ಬೇರೆ ಬೆಳೆಗೆಲ್ಲ ಅಂದಿ ಬರುತ್ತೆ. ಆರ್ಕ ಬೆಳೆಯೋದ್ರಿಂದ ಮೂಳೆ ಮಜ್ಜನಗಳೆಲ್ಲ ಗಟ್ಟಿ ಬರುತ್ತೆ, ರಕ್ತ ಕೆಂಪು ರಕ್ತ ಕಣ ಉತ್ಪಾದನೆ ಆಗುತ್ತೆ, ಮತ್ತೆ ಸುಸ್ತು ಅನ್ನೋದನ್ನ ಕಡಿಮೆ ಮಾಡುತ್ತೆ. ಒಂದು 30% ಕಡಿಮೆ ಮಾಡುತ್ತೆ ಶುಗರ್ನ ಬಿಪಿನ ಆರ್ಕದಲ್ಲಿ. ನವಣೆ ತಗೊಂಡ್ರೆ ಅದು 90 ದಿವಸದ ಬೆಳೆ, ರಾಗಿ ಬಿತ್ತನೆ ಮಾಡ್ದಂಗೆ ಮಾಡ್ಬೋದು. ರಾಗಿ ಬಿತ್ತನೆ ಮಾಡಿ ರಾಗಿ ಕಟಾವು ಮಾಡ್ದಂಗೆ ಮಾಡೋಂಥ ತಳಿ ಅದು ನವಣೆ. ಅದು ಎಷ್ಟೇ ಕೆಮ್ಮು ದಮ್ಮು ಆಮೇಲೆ ಲಕ್ವ ಹೊಡೆದ್ರೆಲ್ಲ ಯೂಸ್ ಮಾಡ್ಬೋದು. ನರ ದೌರ್ಬಲ್ಯ ನಿಶಕ್ತಿ ಎಲ್ಲ ಕಮ್ಮಿ ಮಾಡುತ್ತೆ ಅದು ಆಹಾರ, ಅದರಿಂದ ತುಂಬ ಪ್ರಯೋಜನ ಇದೆ. ಅದು 30% ಕಮ್ಮಿ ಮಾಡುತ್ತೆ ಶುಗರು ಬಿಪಿನ. ಈಗ ನವಣೆ, ಸಜ್ಜೆ, ಅರ್ಕ. ಅರ್ಕ ನವಣೆ ಆಯ್ತು. ಸಾಮೆ ಬಂಜತನ ನಿರ್ವಹಣೆ ಮಾಡುತ್ತೆ, ಅಂಡಾಣು ಉತ್ಪಾದನೆ ಮಾಡುತ್ತೆ, ಮೂರು ತಿಂಗಳು ಬೆಳೆ. ಅದು ಬಹಳ ತಂಪಾದ ಆಹಾರ, ತುಂಬಾ ರುಚಿಯಾಗಿರುತ್ತೆ. ಊದಲು ಅದು ಮೂರು ತಿಂಗಳು ಬೆಳೆ. ಮೂರು ತಿಂಗಳು ಬೆಳೆಯೋದ್ರಿಂದ ಅದು ಥೈರಾಯ್ಡು, ಕಿಡ್ನಿ ಫೇಲ್ ಆಗೋದು ಈ ಥರ ಸಮಸ್ಯೆಗಳೆಲ್ಲ ಕಮ್ಮಿ ಆಗುತ್ತೆ. ಇದು 30% ಶುಗರು ಬಿ ಪಿ ಎಲ್ಲ ಕಮ್ಮಿ ಮಾಡುತ್ತೆ. ಕೊರಳೆ ಅಂದರೆ ತುಂಬ ಬೇಕಾದಂಥ ಅಂಶ, ಯಾವುದೇ ಇದರಲ್ಲೂ ಅಂಥ ನಾರಿನಂಶ ಇಲ್ಲ. ಪ್ರತಿಯೊಂದು ವಸ್ತುವಿನಲ್ಲೂ ಅಂಥ ನಾರಿನಂಶ ಇರುವುದಿಲ್ಲ. ಕೊರಳಿನಲ್ಲಿ 15-16% ನಾರಿನಂಶ ಇರುತ್ತೆ. ನೀವೆಲ್ಲೇ ಕೇಳ್ಕೊಂಬಂದ್ರೂ ಆ ನಾರಿನಂಶ ಸಿಗಲ್ಲ. ಪಾದದಿಂದ ನತ್ತಿವರೆಗೂ ಜೀರ್ಣಕ್ರಿಯೆ ಕೊಡುತ್ತೆ, ಮಲಬದ್ಧತೆ ನಿರ್ವಹಣೆ ಮಾಡುತ್ತೆ, ಅಂಡಾಣು ಉತ್ಪಾದನೆ ಮಾಡುತ್ತೆ ಕೊರಳೆ. ಅದು ತಿನ್ನೋದ್ರಿಂದ ತುಂಬ ಸಹಾಯ ಆಗುತ್ತದೆ. ಸಜ್ಜೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ, ದೇಹದ ತೂಕವನ್ನು ಮಿತ ಮಾಡುತ್ತೆ, ಅದರಿಂದ ಕೊಲೆಸ್ಟ್ರಾಲ್ ಬರಲ್ಲ, ತೂಕ ಕಮ್ಮಿ ಮಾಡುತ್ತೆ. ಮುಖ್ಯವಾಗಿ ಕ್ಯಾನ್ಸರ್ ತಡೆಗಟ್ಟುತ್ತೆ ಸಜ್ಜೆ. ಆಮೇಲೆ ಅದರ ಹುಲ್ಲು 4-5 ಅಡಿ ಬರುತ್ತೆ, 5 ಅಡಿ ಗಂಟೆ ಬರುತ್ತೆ ತೆನೆ ಕುಯ್ಕೊಂಡು. ಅದನ್ನ ಮೇವನ ದನಿಗೆ ಎಲ್ಲ ಥರದ್ದು ಹಾಕ್ಬೋದು. ಈ ಬರ್ಗು ತಗೊಂಡ್ರೆ ಬರ್ಗು ಬಂದು ಈ ಚರ್ಮ ರೋಗ ಬರಲ್ಲ. ಈ ಬರ್ಗುಗೆ ಚರ್ಮ ರೋಗ ಅನ್ನೋದೇ ಬರಲ್ಲ. ಆ ತಿನ್ನೋದ್ರಿಂದ ದೇಹದ ಹೊಳಪು, ಈಗ ಮೇಕಪ್ ಎಲ್ಲ ಮಾಡ್ತೀವಲ್ಲ, ಅದ್ರ ಬದಲು ಇದನ್ನ ವಾರಕ್ಕೆ ಅಡಿಸೋ ತಿಂದ್ರೆ ಇದು ತುಂಬಾ ದೇಹದಲ್ಲಿ ಹೊಳಪು ಬರುತ್ತೆ. ಬರ್ಗು ತಿನ್ನೋದ್ರಿಂದ ಎಲ್ಲಾನು ಅನ್ನ ಮಾಡ್ಕೊಂಡು ತಿನ್ಬೋದು. ಪ್ರತಿದಿನ ರೈಸಲ್ಲಿ ಏನ್ ಮಾಡ್ತೀವಿ ನಾವು, ಅಕ್ಕಿನಲ್ಲಿ ಏನ್ ಮಾಡ್ತೀವಿ ಅದೇ ತರ 2-3 ಗಂಟೆ ನೆನೆಸಿ ಇದನ್ನ ಮಾಡೋದು ಒಳ್ಳೇದು. ಈಗ ಇಷ್ಟು ಸಿರಿಧಾನ್ಯಗಳನ್ನ ಹೇಳಿದ್ರೆ, ಇವೆಲ್ಲ ಸಿರಿಧಾನ್ಯಗಳು ಕೂಡ ನಮ್ಮ ಈ ವಾತಾವರಣಕ್ಕೆ ಒಗ್ಗಿಕೊಂಡು ನೀವು ಕೊಡುವಂತಹ ಪೋಷಕಾಂಶಗಳಿಗೆ ಅಂದ್ರೆ ಗೊಬ್ಬರ ಗೋಡೆಗೆ ಹೊಂದ್ಕೊಂಡು ಒಳ್ಳೆ ರೀತಿಯಾದ ಇಳುವರಿಯನ್ನ ಪಡಿತಾ ಇದ್ದೀರಾ ಈ ವಾತಾವರಣದಲ್ಲಿ? ಹೌದು ಸರ್, ಬರುತ್ತೆ. ಈ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕರ್ನಾಟಕದಲ್ಲಂತೂ ಅತಿ ಹೆಚ್ಚುವಾಗಿ ಬರುತ್ತೆ ಈ ವಾತಾವರಣಕ್ಕೆ. ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಈ ಭಾಗದಲ್ಲಿ ಮಂಡ್ಯ ಈ ಭಾಗದಲ್ಲಿ ಬರುತ್ತೆ. ಡ್ರೈ ಹ್ಯಾಂಡ್ ಎಲ್ಲ ಚೆನ್ನಾಗಿ ಬರೋದು, ಒಣ ಭೂಮಿನಲ್ಲಿ ಚೆನ್ನಾಗಿ ಬರೋದು. ನೀರಿನ ಅಂಶಗಿಂತ ಮಳೆ ಆಶ್ರಯಕ್ಕೆ ಬೆಳೆಯೋದ್ರಿಂದ ಅದು ಪೌಷ್ಟಿಕಾಂಶನೂ ಚೆನ್ನಾಗಿ ಬರುತ್ತೆ, ಬೆಳೆನೂ ಚೆನ್ನಾಗಿ ಬರುತ್ತೆ, ರೋಗ ಹತ್ತಲ್ಲ, ಮತ್ತೆ ರಾಸಾಯನಿಕನೇ ಕೇಳಲ್ಲ. ಸ್ವಲ್ಪ ಮನೆ ಗೊಬ್ಬರ ಹಾಕೊಂಡ್ರೆ ಸಾಕು ಸರ್. ಮನೆ ಗೊಬ್ಬರ ಏನು ಭೂಮಿಗೆ ಸೇರಿಸಿರ್ತೀರಾ ಅಥವಾ ಸೇರಿಸಿರ್ತೀವಿ ಸರ್? ಭೂಮಿಗೆ ಸೇರಿಸಿರ್ತೀವಿ, ಸ್ವಲ್ಪ ಮೇಲು ಹಾಕೋತೀವಿ. ಮೇಲು ಅಂದ್ರೆ ಹೇಗೆ ಕೊಡ್ತೀರಿ ಗೊಬ್ಬರನ? ಮೇಲೆ ಅಂದ್ರೆ ಸ್ವಲ್ಪ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿರೋದಿರ್ತಲ್ಲ, ಅದನ್ನ ಎಸ್ಕೊಂಡು ಕೊಟ್ಕೋತೀವಿ ಭೂಮಿ ಅದ ಮಾಡೋದ. ಈಗ ನೀವು ಚಲಿಕೆ ಪದ್ಧತಿನಲ್ಲಿ ಎಲ್ಲ ಬಿತ್ತನೆ ಮಾಡ್ತೀರಿ? ಚಲಿಕೆ ಪದ್ಧತಿಲೂ ಮಾಡಿದೀವಿ, ಸಾಲ್ ಹೊಡೆದು ಅದಕ್ಕೆ ಉಳುಮೆ ಮಾಡೋ ಟೈಪ್ ಮಾಡಿದೀವಿ ಸರ್. ಸಾಲ್ ಹೊಡೆದ ಪದ್ಧತಿ ಆದ್ರೆ ಗೊಬ್ಬರ ಹಾಕಿದ ಮೇಲೆ ಒಂದು ಸಾಲ್ ಹೊಡೆದ್ರೆ ಗೊಬ್ಬರ ಸೇರ್ಕೊಳ್ಳುತ್ತೆ, ಬೇರೆಗೆ ಆಗುತ್ತೆ. ಈ ಚಲಿಕೆ ಪದ್ಧತಿ ಆದಾಗ ನಿಮ್ಗೆ ಗೊಬ್ಬರ ಬೇರೆ ಸೇರ್ಬೇಕು ಅಂದ್ರೆ ನೀವು ಉಳುಮೆ ಮಾಡಕ್ಕಾಗಲ್ವಲ್ಲ? ಅದಕ್ಕೆ ಮಿಕ್ಸ್ ಮಾಡಕ್ಕೆ, ಅದು ಸಿರಿಧಾನ್ಯನ ಹಂಗೆ ಎರ್ಚಕ್ ಆಗಲ್ಲ, ಅದು ದಟ್ಟ ಬಿದ್ದ್ಬಿಡುತ್ತೆ. ಅದಕ್ಕೆ ಮಣ್ಣಾದ್ರೂ ಸರಿ ಇಲ್ಲ ಗೊಬ್ಬರ ಆದ್ರೂ ಮಿಕ್ಸ್ ಮಾಡ್ಕೊಂಡ್ರೆ ಅದವಾಗಿ ಎರಚ್ಬೋದು ಸರ್. ಅದು ಅದವಾಗಿ ಇರುತ್ತೀರಿ ಅಂದ್ರೆ ಏನು ನೀವು ಈ ರಾಸಾಯನಿಕ ಗೊಬ್ಬರಗಳನ್ನ ಅದಕ್ಕೆ ಕೊಡೋದೇ ಇಲ್ವಾ? ಇಲ್ಲ ಸರ್, ಅದಕ್ಕೆ ಕೊಡ್ತಾ ಇಲ್ಲ. ಕೊಡೋದೇ ಇಲ್ಲ? ಇಲ್ಲ. ಅದು ವರ್ಷಕ್ಕೆ 3 ಬಾರಿ ಬೆಳೀತಾ ಇದೀರಿ ಅಂತ ಹೇಳ್ತಾ ಇದ್ರೆ 3 ಬೇರೆ ಬೇರೆ, ಈಗ ಚಳಿಗಾಲದ ವಾತಾವರಣ ಇರ್ಬೋದು, ಬೇಸಿಗೆ ಆಗ್ಬೋದು, ಮಳೆಗಾಲ ಆಗ್ಬೋದು, ಎಲ್ಲಾ ವಾತಾವರಣಕ್ಕೂ ಒಕ್ಕೊಂಡು ಅದು ಬೆಳೆ ಬರ್ತಾ ಇದೆಯಾ? ಎಲ್ಲಾ ಪರಿಸ್ಥಿತಿಗೂ ಬರುತ್ತೆ ಸರ್, ಅದನ್ನ ನೋಡ್ಕೊಳ್ಳೋ ರೀತಿ ಆಗ್ಬೇಕು. ನೀರ್ ಬೇಕಾಗುತ್ತೆ ಬೇಸಿಗೆನಲ್ಲಿ. ಅದೇ ನೋಡ್ಕೊಳ್ಳೋದಂದ್ರೆ ಏನು? ಈಗ ನೀರ್ ಬೇಕು, ಅದಕ್ಕೆ ವ್ಯವಸಾಯ ಬೇಕು, ಅದಕ್ಕೆ ಅಂತಂದ್ವಾಗ 15-20 ದಿನಕ್ಕೆ ನೀರ್ ಬೇಕು. ರಾಗಿಗಿಂತ 20% ಕಡಿಮೆ ಬೇಕು ನೀರು. ಹೇಗೆ ಒದಗಿಸ್ತೀರಿ ನೀರನ್ನ? ನೀರು ನಾವು ಅಲ್ಲಿ ತೋಟಕ್ಕೆ ಹಾಕಿಸ್ತೀವಲ್ಲ, ತೋಟಕ್ಕೆ ಅದೇ ನೀರು ಅಲ್ಲಿಗಾಗಿರುತ್ತೆ. ಏನ್ ಭೂಮಿಗೆ ನೀರು ಕಟ್ಬಿಡ್ತೀರ? ಭೂಮಿಗೆ ನೀರು ಅಂದ್ರೆ ಅದವಾಗ ಅಲ್ಲಲ್ಲೇ ಒಳಗೆ ಅಲ್ಲಲ್ಲೇ ಕಟ್ತೀವಿ, ಆ ನೀರು ಅಲ್ಲೇ ಬಂದ್ಬಿಡುತ್ತೆ. ಈ ಸ್ಪ್ರಿಂಕ್ಲರ್ ತರ ಮಾಡ್ಕೊಂಡು ಆ ತರನು ಮಾಡಿದಾರೆ ಸರ್, ನಮ್ ಬೇರೆಯವರೆಲ್ಲ ಮಾಡಿದ್ರು, ನಾನ್ ಮಾಡಿಸಿಲ್ಲ, ನಾನು ಕೊಟ್ಟಿರೋರೆಲ್ಲ ಸ್ಪ್ರಿಂಕ್ಲರ್ ಎಲ್ಲ ಬೆಳೆದಿದ್ದಾರೆ, ಇದನ್ನು ಮಾಡಿದ್ದಾರೆ. ನೀವು ಕೊಟ್ಟಿರೋರೆಲ್ಲ ಅಂದ್ರೆ ಏನ್ ಕೊಟ್ಟಿದ್ರಿ? ನಾವು ಬೇರೆ ರೈತರಿಗೆಲ್ಲ ಸಿರಿಧಾನ್ಯ ಬಿತ್ತನೆ ಬೀಜಗಳನ್ನ ಕೊಟ್ಟಿದೀವಿ. ಈಗ ಆರ್ಕ, ನವಣೆ, ಕೊರಳೆ, ಬರಗು, ಸಾಮೆ, ಸಜ್ಜೆ, ಊದಲು, ದೊಡ್ಡಿ ಭತ್ತ ಅಂತ ಬರುತ್ತೆ, ದೊಡ್ಡ ಕೆಂಪು ರೆಡ್ ಅಕ್ಕಿ, ಅದನ್ನ ಬೆಳೆಯ ಕೊಡ್ತೀವಿ. ಆಮೇಲೆ ಕಾಮ ಕಸ್ತೂರಿ, ಕರಿ ಜೀರ ಎಲ್ಲ ಕೊಡ್ತಾ ಇದೀವಿ. ಅಕ್ಷಯ ಬೀಜ ಕೊಡ್ತಾ ಇದೀವಿ. ಅಕ್ಷಯ ಬೀಜ ಅಂದ್ರೆ ನಾವು ಮಾರಾಟಕ್ಕೆ ಕೊಟ್ಟಿರ್ತಾರಲ್ಲ ನಮ್ಗೆ, ಅದನ್ನ ಸಾಲ್ ಮಾಡಿಸಿ ಬಿಟ್ಟಿಸಿ ಬೆಳೆಸ್ತಾ ಇದೀವಿ. ಅದು ನೀವು ಬಿತ್ತನೆ ಮಾಡಿ ಬೆಳೆಸಿ ಬೇರೆಯವ್ರ ಜಮೀನಲ್ಲಿ ಬೆಳೆಸಿ ಅದನ್ನ ಪುನಃ ನೀವು ಪಡೆದು ಮಾರಾಟ ಮಾಡ್ತೀವಿ. ಒಂದು ಮಾರುಕಟ್ಟೆಯ ಮಧ್ಯವರ್ತಿಗಳಿಗೂ ಕೂಡ ಕೆಲಸ ಮಾಡ್ತಾ ಇದಾರೆ. ನಾಗಮಂಗಲದಲ್ಲಿ ನನ್ನ ಗುರುತಿಸರ್ ಯಾರು ಇರಲಿಲ್ಲ, ಇಡೀ ಈಗ ನಾಗಮಂಗಲ ತಾಲೂಕಿನಲ್ಲಿ ಕೃಷಿ ಇಲಾಖೆ ಆಗಲಿ ಬೇರೆ ತೋಟಗಾರಿಕೆಯರಾಗ್ಲಿ ಫಸ್ಟ್ ಸಿರಿಧಾನ್ಯ ಮಟ್ಟ ಬಂದಾಗ ಪುಟ್ಸಾಮಗಡ ಹತ್ರಕ್ಕೆ ಒಂದಕ್ಕೆ ಹೋಗಿ ಅಲ್ಲಿ ಯಾವುದೇ ಬಿತ್ತನೆ ಬೀಜ ಇಲ್ಲದೆ ಅವ್ರು ತರ್ಸ್ಕೊಡ್ತಾರೆ, ಇದ್ರೂ ತರ್ಸ್ಕೊಡ್ತಾರೆ, ಅವ್ರ ಇಲ್ಲ ಅಂದ್ರೆ ಬೇರೆ ಕಡೆಯಿಂದ ತರ್ಸಾರ ಕೊಡ್ತಾರೆ ಅಂದ್ಬಿಟ್ಟು ಕಳಿಸ್ತಾರೆ. ಈಗ ನನ್ನ ಜೊತೆ 150-160 ಮಾದರಿ ರೈತರು ಸಾವಯವದಲ್ಲಿ ಬೆಳೆಯೋದಕ್ಕೆ ಮುಂದಾಗಿ ಬೆಳೀತಾ ಇದ್ದಾರೆ ಸಿರಿಧಾನ್ಯ ಅಂದ್ರೆ ನಿಮ್ಮ ಮಾರ್ಗದರ್ಶನದಲ್ಲಿ. ಹೌದು, ಕೊಳ್ಳೂರು ಕೃಷ್ಣಪ್ಪ ಅಂತ ಇದಾರೆ, ಮತ್ತೆ ನೆಲಮಂಗಲದಲ್ಲಿದ್ದಾರೆ ನಮ್ಮ ಸ್ನೇಹಿತರು ಒಂದ್ 2-3 ಜನ ಬೆಂಗಳೂರಿಂದ ಬಂದು ಅವರ ಎಸ್ಟೇಟ್ ಅಲ್ಲೆಲ್ಲ ಸಾವಯವದಲ್ಲಿ ಸಿರಿಧಾನ್ಯ ಬೆಳೀತಾ ಇದ್ರೆ, ಚಿಕ್ಕನಾಗ್ನಳ್ಳಿ ಭಾಗದಲ್ಲಿ ಬೆಳೀತಾ ಇದ್ರೆ, ತುರುವೇಕೆರೆ ಭಾಗ, ಮೈಸಂದ್ರ, ಬೆಳ್ಳೂರು ಹೋಬಳಿ, ನಾಗಮಂಗಲ, ಜಕ್ನಳ್ಳಿಲಂತೂ ತುಂಬಾ ಬೆಳೆದಿದ್ದಾರೆ ನಮ್ಮ ಹತ್ರ. ನಿಮ್ಮ ಹತ್ರ ಬಿತ್ತನೆ ಬೀಜವನ್ನು ತಗೊಂಡೋಗಿ ಬೆಳವಣಿಗೆ ಬೆಳೆದು ಅವ್ರು ಮಾರಾಟಕ್ಕೆ ಆಗ್ದಲ್ಲ, ನಾನೇ ಅದನ್ನ ಅಕ್ಕಿ ಒಡ್ಸೋದ್ ಕೊಡೋದು, ಇಲ್ಲ ಅದನ್ನ ಕೊಂಡ್ಕೊಂಡು ನಾನೇ ದುಡ್ಡು ಕೊಡೋದಾದ್ರು ಸರಿ, ಇಲ್ಲ ಅಕ್ಕಿನಾರು ಕೊಡ್ತೀವಿ ಅವ್ರಿಗೆ, ಅದನ್ನು ವಿನಿಮಯ ಮಾಡ್ತಾ ಇದೀವಿ, ವಸ್ತು ವಿನಿಮಯ. ಅಕ್ಕಿನ ಅಂದ್ರೆ ಹೇಗೆ? ಇವ್ರು ಬೆಳೆದ್ರೆ ಅಕ್ಕಿನೆಲ್ಲ ತಗೋತೀವಿ ನಾವು, ಅಕ್ಕಿ ಬೆಲೆ ಏನಿದೆ ಆ ರೇಟ್ಗೆ, ಭತ್ತದ ಬೆಲೆ ಏನ್ ರೇಟ್ ಇದೆ ಆ ಭತ್ತದ ಬೆಲೆ ಕೊಡ್ತೀವಿ, ಅಕ್ಕಿಗೆ ಏನ್ ಬೇಕು ನಾವೇ ಕೊಟ್ಬಿಡ್ತೀವಿ ಅವ್ರಿಗೆ. ಅಕ್ಕಿ ಬೇಕು ಅಂದ್ರೆ, ಅಕ್ಕಿ ಬೇಡ ಅಂದ್ರೆ ದುಡ್ಡು ಕೊಡ್ತೀವಿ. ನಿಮ್ಗೆ ಭತ್ತ ಬೆಳೆಯಲ್ಲ ನೀವು? ಅದನ್ನ ಭತ್ತ ನಾವು ಬೆಳಿತೀವಿ, ಅದ್ರ ಸಿರಿಧಾನ್ಯ ಭತ್ತ ಬರುತ್ತಲ್ಲ ಅದನ್ನೆಲ್ಲ ಬೆಳೆಸ್ತೀವಲ್ಲ, ಅದನ್ನ ಬೆಳೆಸಿ ಮಿಲ್ಲು ಒಂದೇ ಸಲ ಹಾಕ್ಸ್ಕೊಂಡ್ಬರ್ಬೇಕು, ಅದು ಒಂದೊಂದೇ ಚೀಲ ಆಗಲ್ಲ. ನಾವು ಚಿಕ್ಕನಾಗ್ನಳ್ಳಿಯಿಂದ ಆಚೆ ಹೋಗ್ತೀವಿ ಕಂದಿಕೆರೆ, ಚಿಕ್ಕನಾಗ್ನಳ್ಳಿ ಇಲ್ಲ ಕಡೂರು ಬಾಣಾವರ್ಕ್ ಹೋಗ್ಬೇಕು ಮಿಲ್ಗೆ, ಅಲ್ಲಿ 10 ಕ್ವಿಂಟಲ್ 15 ಕ್ವಿಂಟಲ್ ಒಂದೇ ಸಲ ಹೊಡೆಯೋದು, ಹಂಗಾಗಿ ಅಷ್ಟು ಸ್ಟಾಕ್ ಆಗಂಟ ಒಂದ್ ಕಡೆ ತೆಗೆದಾಕಿ ನಾವು ತಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಕೊಡ್ತೀವಿ. ಈಗ ಸಿರಿಧಾನ್ಯಗಳನ್ನೆಲ್ಲ ಪರಿಷ್ಕರಣೆ ಮಾಡಬೇಕು ಅಂದ್ರೆ ಸಂಸ್ಕರಣೆ ಮಾಡಬೇಕು, ಪೌಡರ್ ಮಾಡಬೇಕು, ಒಣಗಿಸ್ಬೇಕು, ಇವೆಲ್ಲ ಹೇಗೆ ಪ್ರಕ್ರಿಯೆ ಹೇಳ್ಬಿಡಿ ಸರ್. ಮೊದಲು ಅದು ರಾಗಿ ತರ ಕ್ಲೀನ್ ಮಾಡಿಸ್ಬೇಕು ಮಿಲ್ಲಲ್ಲಿ, ರಾಗಿ ತರ ಕ್ಲೀನ್ ಮಾಡಿಸಿ ಸಿಪ್ಪೆ ಎಲ್ಲ ತೆಗೆದು ಅದು ಕ್ಲೀನ್ ಮಾಡಿ ಅದನ್ನು ನಾನು ಅನ್ಪಾಲಿಸ್ ನಮ್ಮ ಹತ್ರ ಬರೋದು, ನಮ್ದು ಪಾಲಿಸ್ ಬರಲ್ಲ, ಪಾಲಿಸ್ ಬಂದ್ರೆ ಎಲ್ಲ ಅಕ್ಕಿ ನುಚ್ಚು ಮಿಕ್ಸ್ ಮಾಡಿ ಅಲ್ಲೇ ಕಳಿಸ್ಬಿಡ್ತಾರೆ ಮಿಲ್ಲಲ್ಲಿ, ಅಕ್ಕಿ ನುಚ್ಚು ನುಚ್ಚಲ್ಲ, ನಮ್ದು ಆ ತರ ಬರಲ್ಲ, ತುಂಬಾ ಅನ್ಪಾಲಿಸ್ ಒಂದೊಂದು ವಸ್ತುಗಳು ಇದೆ ಅಂತ ಕಂಡುಹಿಡಿಬಹುದು, ಹಸಿರು, ಕೆಂಪು, ಗೋಲ್ಡ್ ಕಲರು, ನೀಲಿ, ಆ ತರನೇ ಬರುತ್ತೆ ಒಂದೊಂದು ವಸ್ತುಗಳು, ಅದೇ ತರ ಇರುತ್ತೆ, ನಮ್ದ್ರಲ್ಲಿ ಮಿಕ್ಸ್ ಮಾಡಕ್ ಬರಲ್ಲ. ಅದನ್ನೆಲ್ಲ ಪೌಡ್ರು ಮಾಡೋದಾದ್ರೆ ನಾವು ಒಣಗಿಸಿ ಇದನ್ನ ಏನೇನು ನಮ್ಮ ಧರ್ಮಸ್ಥಳ ಗ್ರಾಮೋದ್ಯೋಗ ಸಂಸ್ಥೆನಲ್ಲಿ ನಮಗೆ ಟ್ರೈನಿಂಗ್ ಕೊಟ್ಟಿದಾರೋ ಆ ಮಾದರಿನಲ್ಲಿ ಅದನ್ನ ಪೌಡ್ರನ್ನ ಮಾಡಿ ಬೇರೆ ಕಡೆಗೆಲ್ಲ ಅಂಗಡಿಗಳಿಗೆ ಮಾಲ್ಟ್ ಕಾಫಿ ಬದಲು ಅದನ್ನ ಕುಡಿಯೋದಕ್ಕೆ ಕಳಿಸ್ತೀವಿ ಸರ್, ಬೆಲ್ಲ ಹಾಕೊಂಡು ಕುಡೀರಿ ಅಂತ. ಅಂದ್ರೆ ಈ ಸಂಸ್ಕರಣಾ ವಿಧಾನಕ್ಕೆಲ್ಲ ನೀವು ತರಬೇತಿ ತಗೊಂಡಿದ್ದೀರಿ? ಹೌದು ಸರ್, ಒಂದು 15 ದಿವಸ ಹೋಗಿ ಬಂದಿದ್ದೀನಿ ಸರ್ ನಾನು. ಎಲ್ಲಿ? ಧರ್ಮಸ್ಥಳ ಗ್ರಾಮೋದ್ಯೋಗ ಸಂಸ್ಥೆ ಬೆಳ್ತಂಗಡಿ. ಓ, ಬೆಳ್ತಂಗಡಿಗೆ ಹೋಗ್ಬಿಟ್ಟಿದ್ರ? ಹೌದು ಸರ್. ಈಗ ಅಲ್ಲಿಂದ ನಿಮ್ಗೆ ಸಾಕಷ್ಟು ಉಪಯೋಗ ಆಗಿದೆ. ಹೌದು, ಅಲ್ಲಿ ಗ್ರಾಮದ್ಯ ಸಿರಿ ಸಂಸ್ಥೆಯಿಂದ ಅಲ್ಲಿ ಬೇಕಾದಂತ ಏನು ನ್ಯಾಚುರಲ್ ಬೆಳೆದಿರೋಂಥ ವಸ್ತುಗಳನ್ನೆಲ್ಲ ನಮಗೆ ಹತ್ತಿರ ತಂದು ಕೊಡ್ತಾರೆ, ನಾನು ಅದನ್ನೆಲ್ಲ ಮಾರಾಟಕ್ಕೂ ಮಾಡ್ತೇನೆ, ನನ್ನ ಸಿರಿಧಾನ್ಯನೂ ಮಾರಾಟ ಮಾಡ್ತೀನಿ ಅದ್ರ ಜೊತೆನಲ್ಲಿ. ಜೊತೆಗೆ ನೀವು ಬೆಳೆದಂತ ಸಿರಿಧಾನ್ಯಗಳನ್ನ ನೀವೇ ಅದನ್ನ ಸಂಸ್ಕರಣೆ ಮಾಡಿ ಅಂದ್ರೆ ಮಿಲ್ ಮಾಡಿ ನೀವು ಸ್ವತಃ ಮಿಲ್ ಇಟ್ಕೊಂಡಿದ್ವಾ? ಇಲ್ಲ ಸರ್, ನಮ್ಮಲ್ಲಿ ಮಿಲ್ ಇಲ್ಲ, ಮಿಲ್ಲು ಆ ತರೋದಕ್ಕೂ ಆಗಲ್ಲ, ನೋಡ್ಕೊಳ್ಳೋರು ಇರ್ಬೇಕು ಸರ್ ಒಬ್ರು. ಹೌದಾ? ಅಂದ್ರೆ ನೋಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಬಹುದಲ್ಲ ನಿಮ್ ಶ್ರೀಮತಿಯವ್ರು ಇದ್ದಾರೆ? ಹಂಗಾಗಲ್ಲ ಸರ್, ಅದು ಮೂಟೆ ಎತ್ತಕ್ಕೆ ಇಳ್ಕಕ್ಕೆಲ್ಲ ಲೇಬರ್ ಬೇಕು, ಮಿಲ್ ಬೇಕು. ನಾನು ಒಬ್ಬ ಇರೋದ್ರಿಂದ ಅದರ ಅವಶ್ಯಕತೆ ನಾನು ಮಾಡಿಲ್ಲ. ನನ್ನ ಸ್ನೇಹಿತನೇ ಒಬ್ಬ ಪರಿಚಯ ಆಗಿದ್ದಾನೆ, ಒಂದು ಮಿಲ್ ಇದೆ ಚಿಕ್ಕನಾಯಕನಲ್ಲಿ ರಂಗನಾಥ್ ಅಂದ್ಬಿಟ್ಟು, ಅಲ್ಲಿ ಕಳಿಸ್ತೀವಿ. ಅವ್ರು ಮಿಲ್ ಮಾಡಿ ನಮಗೆ ಬಸ್ಗಾ ಕಳಿಸ್ತಾರೆ. ಅದೇ ನಿಮಗೆ ಈ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗಲ್ವಾ ಇಲ್ಲಿ ಕಳಿಸೋದು ಅದನ್ನ ತರೋದು? ಇದು ಸಾಗಾಣಿಕೆ ವೆಚ್ಚ ಖರ್ಚು ನನಗೆ ಜಾಸ್ತಿ ಆಗುತ್ತೆ, ಆದ್ರೆ ನಾನು ಅದೇ ಉದ್ದೇಶಕ್ಕೆ ಹೋಗಲ್ಲ. ಇದರಿಂದ ಒಂದು ಬೇರೆ ತರ ಹಾಕೊಂಡು ಹೋಗ್ತೀನಿ, ಆ ಕಡೆಯಿಂದ ಅದು ಮಿಲ್ ಮಾಡಿರೋದ ಅಕ್ಕಿ ಹಾಕೊಂಡ್ಬರ್ತೀನಿ. ಒಟ್ಟಿನಲ್ಲಿ ಹೋಗುವಂತ ಬರುವಂತ ವೆಹಿಕಲ್ಗಳು ಇದಕ್ಕೋಸ್ಕರ ಸಪರೇಟ್ ನೀವು ಮಾಡಿ ಕಳಿಸಲ್ಲ? ಇಲ್ಲ, ಸಪರೇಟ್ ಏನು ಮಾಡಿ ಕಳಿಸಲ್ಲ. ಆದ್ರೆ ಬಸ್ಗಾ ಕಳಿಸ್ತೀವಿ, ಅಲ್ಲಿ ಇಳಿಸ್ಕೊಂಡು ಅವ್ರು ಮಾಡಿ ಕಳಿಸ್ತಾರೆ. ಇಲ್ಲ ಅಂದ್ರೆ ಆ ಕಡೆ ಆದ್ಮೇಲೆ ನನಗೆ ಬಸ್ಗಾ ಕಳಿಸ್ತಾರೆ. ಇಲ್ಲ ಬೇರೆ ರೀತಿ ನಾನು ಒಂದು ಗಾಡಿ ಮಾಡ್ಕೊಂಡು ಹೋದ್ರೆ ಇತ್ತಿಂದ ಗಾಡಿ ತುಂಬಿಕೊಂಡು ಹೋಗ್ತೀನಿ, ನಾನು ಬೆಳೆದಿರೋದನ್ನೆಲ್ಲ ಅಲ್ಲಿ ಮಿಲ್ಗೆ ಹಾಕ್ಬಿಟ್ಟು ಆ ಕಡೆ ಕ್ಲೀನ್ ಆಗಿರೋದು ಎತ್ಕೊಂಡ್ಬರ್ತೀನಿ. ಒಂದು ಅಂದಾಜು, ಒಂದು ಬೆಳೆನಲ್ಲಿ ನೀವು ಎಷ್ಟು ಇಳುವರಿಯನ್ನು ಪಡಿಬೋದು? ಒಂದೊಂದು ಸಿರಿಧಾನ್ಯಗಳನ್ನ ಕೂಡ ಎಷ್ಟು ಮಾರಾಟ ಮಾಡಬಹುದು ಹೇಳಿ? ಅರ್ಕನ್ನ ಎತ್ಕೊಂಡೆ 2-3 ಮೂಟೆ ಬೆಳಿಬಹುದು. 2-3 ಕುಂಟೆ ಬೆಳಿಬೇಕು ಅಂದ್ರೆ ನಾವು ಚೆನ್ನಾಗಿ ಅದನ್ನ ಗರಿ ಬಂದ್ಮೇಕೆ 1 ವಾರ ತಿಂಗಳಾದ್ಮೇಲೆ ಚೆನ್ನಾಗಿ ಮೇಯಿಸ್ಬೇಕು. ಅದ ತೆಳುವಾಗಿ ಹಾಕಿ ಮೇಯಿಸ್ಬೇಕಂದ್ರೆ ಅದ ಆಡು ಕುರಿ ದನ ಎಮ್ಮೆನ ಬಿಟ್ಟು ಮೇಯಿಸಿದ್ರೆ 15-20 ತೆಂಡೆ ಹೊಡ್ಕೊಂಡು ಇಳುವರಿ ಜಾಸ್ತಿ ಆಗುತ್ತೆ, 3 ಪಲ್ಲ ಆಗುತ್ತೆ. ಅಂದ್ರೆ ಅರ್ಕನ ನೀವು ನಾಟಿ ಮಾಡಿದ ಸಸಿಯನ್ನ 1 ವಾರ ತಿಂಗಳು ಬಿಟ್ಟು ಮೇಯಿಸ್ತೀವಿ, ಅದು ಮೇಯಿಸಿದಷ್ಟು ಚೆನ್ನಾಗಿ ಹೊಡ್ಕೊಳ್ಳುತ್ತೆ. ನೀವು ಕೈಯಿಂದ ಅದನ್ನ ಚಿವುಟೋದ್ ಬದಲು ಮೇಯಿಸ್ಬೇಕು. ದನ ಕುರಿ ಬಿಟ್ಟು ಮೇಯಿಸಿದ್ರೆ ತುಂಬಾ ಚೆನ್ನಾಗಿ ಹೊಡ್ಕೊಳ್ಳುತ್ತೆ, ಅದು ಚೆನ್ನಾಗಿ ಇಳುವರಿ ಬರುತ್ತೆ. 10 ಕುಂಟೆಗೆ 2 ಪಲ್ಲ ಆಗೋದು 3 ಪಲ್ಲ ಆಗುತ್ತೆ. ಓ ಹೌದಾ? ಆಮೇಲೆ ಅದು ಅರ್ಕನ ಕುಯ್ದು ಇನ್ನೊಂದ್ ಬೆಳೆ ಬೆಳಿಬೋದು ಸರ್. ಅದು ಅಂದ್ರೆ ಅದು ಒಂದ್ಸಲ ಕೂಳೆ ಬೆಳೆಯನ್ನು ಮಾಡಬಹುದು. ಅದಕ್ಕೆ ತಿರ್ಗಾ ಮತ್ತೆ ನೀರ್ ಹಾಯಿಸಿ ಅದಕ್ಕೆ ಮೇಲ್ಗೊಬ್ಬರ ಕೊಟ್ಕೊಂಡ್ರೆ ತಿರ್ಗಾ ಬರುತ್ತೆ, ಮತ್ತೆ ಅಷ್ಟೇ ಇಳುವರಿ ಬರುತ್ತೆ. ಅದು ಮೇಯಿಸಿದಷ್ಟು ಇಳುವರಿ ಜಾಸ್ತಿ ಬರ್ತಾ ಇರ್ತದೆ ಆರ್ಕನಲ್ಲಿ. ಅದನ್ನು ಅದು 7 ಒಳಕೆ ಇರುತ್ತೆ. ಅದು ಅದು ಮಿಲ್ಲಲ್ಲಿ ನಾವು 5 ಒಳಕೆ ಮಾಡಿಸ್ತೀವಿ, 2 ಒಳಕೆ ಬಿಟ್ಟಿರ್ತೀವಿ. ತಿನ್ನೋದು ಒಂದು ಪಾಲಿಸ ತಿನ್ನಬೇಕು ಅಂತ ಪಾಲಿಸ್ ತಗೋಬಾರ್ದು ಅಂದ್ಬಿಟ್ಟು, ಪಾಲಿಸಲ್ಲಿ ಏನು ನಾರಿನಂಶ ಇರಲ್ಲ. 7 ಒಳಕೆ 5 ಒಳಕೆ ಮಾತ್ರ ತಗಿಸ್ತೀವಿ, ಇನ್ನು 2 ಒಳಕೆ ಅಲ್ಲೇ ಇರುತ್ತೆ. ಕೆಂಪೆ ಇರುತ್ತೆ, ನಾವು ಎಷ್ಟು ಸಲ ತೊಳೆದ್ರೂ ಕೆಂಪೆ ಬರುತ್ತೆ, ಅಷ್ಟೇ ರುಚಿ ಇರುತ್ತೆ. ಉಪ್ಪಿಟ್ಟು ಮತ್ತು ಬೇರೆ ಬೇರೆದೆಲ್ಲ ಏನು ಮಾಡ್ಬೋದು, ಪಲಾವು ಉಪ್ಪಿಟ್ಟು ಎಲ್ಲ ಮಾಡ್ಬೋದು, ಅದನ್ನೆಲ್ಲ ನಾವು ಮಾಡಿದ್ದೀವಿ. ಅಂದ್ರೆ ನೀವು ಈಗ ಮನೆ ಬಳಕೆಗೂ ಬಳಸ್ತಾ ಇದ್ದೀರಿ? ಹೌದು, ಮನೆ ಬಳಕೆಗೂ ಬಳಸ್ತಾ ಇದ್ದೀವಿ, ಮತ್ತೆ ಅದನ್ನ ಬೇರೆ ಕಡೆಗೂ ಪ್ರೋಗ್ರಾಮ್ಗೆಲ್ಲ ಮಾಡಿ ತೋರಿಸ್ತಾ ಇದ್ದೀವಿ. ಸಿರಿಧಾನ್ಯ ಅದನ್ನ ಡೆಮೋ ಮಾಡಿ ತೋರಿಸ್ತಾ ಮೇಳದಲ್ಲೆಲ್ಲ ಮಾಲ್ಟು, ಸಿರಿಧಾನ್ಯ ಮಾಲ್ಟ್ಗಳು, ಆರ್ಕದ ಉಪ್ಪಿಟ್ಟು, ನವಣೆ ಪಂಗಲ್ಲು, ಸಿರಿಧಾನ್ಯದ ಉಂಡೆಗಳು, ರವೆ ಉಂಡೆ, ಆ ತರದೆಲ್ಲ ಮಾಡಿ ತೋರಿಸ್ತಾ ಇದ್ದೀವಿ. ಅಂದ್ರೆ ನಿಮ್ಗೆ ಎಷ್ಟು ಜನ ನಿಮ್ಮ ಕೆಲಸ ಕಾರ್ಯಗಳಿಗೆ ನೆರವಾಗ್ತಾ ಇದಾರೆ? ಒಂದು 20-30 ಜನ ಆಗ್ತಾ ಇದಾರೆ ಸರ್. ಈಗ ಹೊರಗಡೆ ಹೋದಾಗೆಲ್ಲ ನಮ್ಮ ಧರ್ಮಸ್ಥಳ ಗ್ರಾಮದೇವ ಸಂಸ್ಥೆ ಇರುವ ಸಂಘಕ್ಕೆ 15 ಜನ ಎದ್ದೇ ಇರ್ತಾರೆ, ಅವರೆಲ್ಲ ಸಪೋರ್ಟ್ ಮಾಡ್ತಾರೆ. ಈಗ ನಮ್ದೇ ಆಹಾರ ತಗೊಂಡಾಗಿ ಅಲ್ಲೇ ಮಾಡ್ತೀವಿ, ದೋಸೆ ಮಾಡೋದು ಈ ತರದೆಲ್ಲ, ಇಡ್ಲಿ ದೋಸೆ ಅದನ್ನೆಲ್ಲ ಅಲ್ಲೇ ಮಾಡಿಸ್ತಾ ಇದೀವಿ. ಈಗ ನಿಮ್ಗೆ ಆ ಕಡೆ ಹೊರಗಡೆ ಹೋದಾಗ ಈಗ ಇಲ್ಲಿ ಜಮೀನಲ್ಲಿ ಕೆಲಸಗಳಿಗೆ ತೊಂದರೆ ಆಗಲ್ವಾ? ನನಗೆ ತೊಂದರೆ ಆಗುತ್ತೆ, ನಮ್ಮನೆ ನಮ್ಮ ಮಿಸ್ಸಸ್ ನೋಡ್ಕೋತಾರೆ, ಎಮ್ಮೆ ಇದನ್ನೆಲ್ಲ ನೋಡ್ಕೋತಾರೆ. ಈಗ ನಮ್ಮ ಮಿಸ್ಸಸ್ ನೋಡ್ಕೊಳ್ತಾರೆ ಅಂತ ಹೇಳಿದ್ರು, ಹೇಳಿ ನೀವು ಹೇಗೆ ಪಶುಪಾಲನೆ ಎಲ್ಲ ಮಾಡ್ತೀರಿ ಮನೆಯಲ್ಲಿ ಅಂತ ಅವರು ಹೊರಗಡೆ ಹೋದಾಗ? ಅದು ಏನೇನು ಇಲ್ಲ ಸರ್, ಅದೇ ಎಮ್ಮೆ ದನ ಕಡ್ಡಿ ಎಲ್ಲ ಹಾಕಿರ್ತಾರೆ, ನಾವೇ ತಂದು ಕೂದಿ ಹಾಕೊಳ್ಳೋದು. ಕೂದ ಹಾಕೊಳ್ಳೋದ್ರೆ ಎಲ್ಲಿಂದ ಕೂದ ಹಾಕತ್ತೀರಿ? ತೋರ್ತಾರೆ, ನೀವೇ ಹೋಗ್ತೀರಿ? ನಾವೇ ಹೋಗ್ಬೇಕು, ಓದ್ಕೊಂಡು ಬರ್ಬೇಕು, ಕೂದ್ ಬಿಟ್ಟು ಓದ್ಕೊಂಡ್ ಬರ್ಬೇಕು. ಇನ್ನೇನ ಅದೇ ನಿಮ್ಮ ಎಷ್ಟಿದಾವೆ ಹಸುಗಳು ಎಮ್ಮೆಗಳು? ಹಸು ಇಲ್ಲ ಸರ್, 3 ಎಮ್ಮೆ 2 ಕರುಗಳು. ಹಸುಗಳು ಯಾಕೆ ಕಟ್ಕೊಂಡಿಲ್ಲ? ಹಸು ಅಂದ್ರೆ ಡೈರಿಗೆ ಹಾಕ್ಬೇಕು, ಇವ್ರು ಎನಿ ಟೈಮ್ ಇರಲ್ಲ, ದೂರ ಐತೆ ನಮ್ ಡೈರಿ. ಸಾವಯವ ಪದ್ಧತಿಯಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಜೀವಾಮೃತಕ್ಕೆ ಅದಕ್ಕಿದಕ್ಕೆಲ್ಲ ಬೇಕಾಗಲ್ವಾ ಪುರ್ಸಂಗ್ ಕೊಡ್ರೆ? ಎಮ್ಮೆ ಕಸನೇ ಆಗುತ್ತೆ ಸರ್ ಅಲ್ಲಿ, ಮತ್ತೆ ಬೇರೆ ಗೊಬ್ಬರ ಹಸರಲ್ಲೇ ಗೊಬ್ಬರ ಮಾಡ್ಬಿಡ್ತೀವಿ ನಾವು. ಈಗ ಗೊಬ್ಬರ ಅಂದ್ರೆ ನಮ್ದು ಇಲ್ಲಿ ಗಿಡಗಳೆಲ್ಲ ಇದೆಯಲ್ಲ, ಆ ಗಿಡದಿಂದ ಸ್ವಲ್ಪ ಕಾಲದಸಿ ತಂದು ಹಾಕ್ಬಿಟ್ಟು ಅದೇ ಗೊಬ್ಬರ ನಾವು ಹಸರಲ್ಲೇ ಗೊಬ್ಬರ ಮಾಡ್ಕೊಂಡು ಅದಕ್ಕೆ ಉಪಯೋಗಿಸ್ತೀವಿ ತೋಟಕ್ಕೆ. ಮತ್ತೆ ಬೇರೆ ತೆಂಗು ಅದಕ್ಕೆಲ್ಲ ಹೇಗೆ ನಿರ್ವಹಣೆ ಮಾಡ್ತೀರಿ? ಎಷ್ಟು ಮರ ಇದಾವೆ? 150 ಮರ ಇದೆ. ಎಷ್ಟು ಇಳುವರಿ ಕೊಡುತ್ತೆ? ಒಂದು ಮರಕ್ಕೆ 100-125-130 ಕಾಯಿ ಗಂಟ ಬರುತ್ತೆ ಸರ್ ವರ್ಷಕ್ಕೆ. ಎರಡು ಸರಿ ಕೆಡಿಸ್ತೀರಾ, 3 ಸರಿ ಕೆಡಿಸ್ತೀರಾ? 3 ಸಲ ಕೆಡುತ್ತೀವಿ. ಒಂದು ವರ್ಷಕ್ಕೆ ಒಂದು ಮರಕ್ಕೆ 150 ಕಾಯಿ ಗಂಟ ಬರುತ್ತೆ. ಯಾಕೆ ಕೆಲವರು 200-250 ತನಕ ಅಳತೆ ಕೊಡ್ತಾರಲ್ಲ? ಇಲ್ಲ ಸರ್, ಅಷ್ಟು ಬರಲ್ಲ. ಈಗ ನಾವು ಹೇಳ್ಬೋದು ಅಷ್ಟು ಬರಲ್ಲ. ನಮ್ದು ಮರ ಯಾವುದೋ ಒಂದು ಮರ ಬರುತ್ತೆ, 100-120 ಮರ ಬರುತ್ತೆ, ಒಂದು 200-250 ಕಾಯಿ. 150 ಕಾಯಿ ಅವರೇ ತಗೋಬೋದು ಸರ್ ಎಲ್ಲ ಮರ. ಒಟ್ಟಿನಲ್ಲಿ ಈ ಸಿರಿಧಾನ್ಯವನ್ನ ನೀವು ಸಮಗ್ರ ಕೃಷಿ ಪದ್ಧತಿ ಇದೆ, ಉಳುಕೆ ಜಮೀನಲ್ಲಿ ಮಧ್ಯದ ಸಿರಿಧಾನ್ಯವನ್ನ ಬೆಳೀತಾ ಇದ್ದೀರಿ. ಹೌದು. ಇದರಿಂದ ನಿಮ್ಗೆ ಬೇರೆ ಬೆಳೆಗಳಿಗೆ ನಷ್ಟ ಆಗ್ತದೆ ಅಂತಿದೆಯಾ, ಲಾಭ ಆಗ್ತಿದ್ಯಾ? ನಷ್ಟ ಏನಿಲ್ಲ ಸರ್, ನನಗೆ ಮುಖ್ಯವಾಗಿ ಬೇಕಾಗಿರೋದು ನನಗೆ ಆರೋಗ್ಯ ಸರಿಯಾಗಬೇಕಾಯ್ತು. ಒಂದು ಆರೋಗ್ಯ ಚೆನ್ನಾಗಿರುತ್ತೆ, ಇನ್ನೊಂದು ನನಗೆ ದನಿಗೆ ಮೇವು ಬೇಕು. ಈಗ ನಮ್ಮ ಮನೆಯಲ್ಲಿ ಇರಿದ ರಾಸುಗಳಿಗೆ ಮೇವು ಬೇಕು, ಅದು ಹೆಚ್ಚಾಗಿ ನನಗೆ ಮೇವು ಬರುತ್ತೆ ಅದರಲ್ಲಿ. ಮೇವಿಗಾಗುವಂತ ಹುಲ್ಲು ಎಲ್ಲ ಸಿಗುತ್ತೆ, ಮತ್ತೆ ಮನೆಗಾಗುವಂತ ಸಿರಿಧಾನ್ಯ ಸಿಗುತ್ತೆ, ಮತ್ತೆ ಹೆಚ್ಚು ಮಿಕ್ಕಿದ್ರೆ ಅದರಲ್ಲಿ ಆದಾಯನೂ ಸಿಗುತ್ತೆ. ಎಷ್ಟು ಒಂದು ಅಂದಾಜು ನಿಮಗೆ ಈ ಮಾರುಕಟ್ಟೆ ಮಾಡೋದು ಬಿಟ್ಟು, ಅಂದ್ರೆ ಹೊರಗಡೆಯವರಿಂದ ಕೊಂಡ್ಕೊಂಡು ನೀವು ಮಾಡಿ ಗಳಿಸ್ತಿರಲ್ಲ ಲಾಭ, ಅದನ್ನ ಬಿಟ್ಟು ನಿಮ್ಮ ಜಮೀನಿನಲ್ಲಿ ಬೆಳೀತಕ್ಕಂತಹ ಸಿರಿಧಾನ್ಯಗಳಿಂದ ನೀವು ಒಂದು ವಾರ್ಷಿಕವಾಗಿ ಎಷ್ಟು ಆದಾಯವನ್ನು ಗಳಿಸ್ಬೋದು ಅಂತ ಹೇಳ್ತೀರಿ? ವಾರ್ಷಿಕವಾಗಿ ನಾವು ಬೆಳೆದಿರೋದೆಲ್ಲ ಸರ್, ನಾವು ಒಂದು 2-3 ವರ್ಷ ತುಂಬ ಜಾಸ್ತಿ ಬೆಳೆದೆ, ಆವಾಗ ವಾರ್ಷಿಕವಾಗಿ ಒಂದು 80-90 ಸಾವಿರ ಗಂಟ ಆದಾಯ ಮಾಡಿದ್ವಿ. ಈಗ ಹೆಚ್ಚು ಆದಾಯ ಕೊಡುವಂತದ್ದು ಯಾವುದು ಸಿರಿಧಾನ್ಯದಲ್ಲಿ? ಕೊರಳೆ. ಅದು ಎಷ್ಟಕ್ಕೆ ಮಾರ್ತೀರಿ ಕೆಜಿ ಅಕ್ಕಿ? 150 ರೂಪಾಯಿ ಕೆಜಿ ಮಾರ್ತಿದ್ವಿ. ಅದು ಭತ್ತ ಬಂದಿದ್ 30 ರೂಪಾಯಿ ಕೆಜಿ, 30-35 ರೂಪಾಯಿ ಕೆಜಿ. 3 ಕೆಜಿ ಭತ್ತ ಹಾಕಿದ್ರೆ 1 ಕೆಜಿ ಅಕ್ಕಿ ಬರುತ್ತೆ. ಅದು ಮಾಡೋದಕ್ಕೆ 1 ಕೆಜಿಗೆ 10 ರೂಪಾಯಿ ಮಿಲ್ಗೆ ಹೋಗುತ್ತೆ, ಇನ್ನು ಮಿಕ್ಕಿದ್ದು ಉಳ್ಕೊಳ್ಳುತ್ತೆ. ಕೊರಲೆಯಲ್ಲಿ ಹೆಚ್ಚು ಲಾಭ ಬರುತ್ತೆ ಅಂತ ಹೇಳ್ತೀರಿ. ಈ ಬೇರೆ ಜಮೀನು ಕೂಡ ನಿಮ್ಗೆ ಕೇವಲ 2 ಎಕರೆ ಇದೆ, ಅದರಲ್ಲಿ 1/2 ಎಕರೆ ಅಡಿಕೆ ಇದೆ, ಇನ್ನು 1.5 ಎಕರೆನಲ್ಲಿ ಸಿರಿಧಾನ್ಯ ಬೆಳೀತಾ ಇದ್ರೆ, ನೀವು ಯಾಕೆ ಅತಿ ಹೆಚ್ಚು ಲಾಭ ಬರುತ್ತಲ್ಲ ಕೊರಲೆ, ಅದೊಂದನೇ ಎಲ್ಲ ಜಮೀನಿಗೂ ಹಾಕಿ ಬೆಳೆದು ಅದನ್ನೇ ಮಾರಾಟ ಮಾಡಬಾರ್ದು? ಎಲ್ಲಾನು ಹಾಕಿರೋದು ಹುಲ್ಲು ಅತಿ ಎತ್ತರವಾಗಿ ಬರಲ್ಲ. ಈಗ ಅದೊಂದೇ ಹಾಕಿದ್ರೆ ನಾನು ಮಾರಾಟಕ್ಕೆ ಅದೊಂದೇ ಹೊತ್ಕೊಂಡು ಹೋಗ್ಬೇಕಾಗುತ್ತೆ. ನಾನು ಎಲ್ಲಾ ತರದ್ದು ಹಾಕಿದ್ರೆ ಎಲ್ಲಾ ತರದ್ದು ಮಾರಾಟಕ್ಕೆ ಬೇಕಾಗುತ್ತೆ. ಮಾರಾಟಕ್ಕೆ ಅಂದ್ರೆ ಇದು ಮಾರಾಟ ಆಗುತ್ತಲ್ಲ? ಅದೊಂದೇ ಆಗಿದ್ರೆ ಅದೊಂದೇ ಹೋಗಲ್ಲ ನನ್ನ ಹತ್ರ. ಎಲ್ಲವನ್ನು ಎಷ್ಟೆಷ್ಟು ಕೆಜಿ ಬೆಳಿತೀರಿ ಹೇಳಿ? ಈಗ ಎಲ್ಲ ಅಂದ್ರೆ ಒಂದೊಂದು 5-6 ಕ್ವಿಂಟಲ್ ಬೆಳ್ಕೊತೀವಿ ನಾವು. ಪ್ರತಿಯೊಂದುವೆ ಅದು ನನ್ಗೆ ಎಲ್ಲದು, ನಾನು ಯಾವ್ದು ಬೇಕಾದ್ರೂ ಕೊಡೋದಕ್ಕೆ ಸರಿಯಾಗುತ್ತೆ. ನನ್ಗೆ ಯಾವ್ದು ಆರ್ಡರ್ ಜಾಸ್ತಿ ಬರುತ್ತೆ ಅದು ನಿಲ್ ಮಾಡಿಸ್ಬೋದು, ಈಗ ಬೇರೆ ಕಡೆ ಬೆಳೆಸೋಕ್ಕೂ ಸರಿಯಾಗುತ್ತೆ. ಈಗ ನನ್ನ ಹತ್ರ ಬೇರೆ ಯಾವತ್ತ ಕಡಿಮೆ ಬೆಳೆದಿದ್ದಾರೆ, ಇನ್ನೊಬ್ರಿಗೆ ಹೇಳಿ ಅದನ್ನ ಈ ತರದ ಹಾಕಿ ಅದು ಈ ತರ ಕಡಿಮೆ ಇದೆ ಈ ವಸ್ತು ಅಂತ ಹೇಳ್ಬೋದು. ಈ ಸಿರಿಧಾನ್ಯಗಳಿಗೆ ರೋಗ ರುಜಿನಗಳೇನು ಬರಲ್ಲ? ಹುಳ ಹುಪ್ಪಟೆ ಇಲ್ಲ, ರೋಗ ಕಡಿಮೆ ಸರ್ ಬರಲ್ಲ. ಹೌದಾ? ಹೌದು. ಕೀಟಗಳು ಹಾನಿ ಇಲ್ಲ, ಆ ತರದೇನಾಗಲ್ಲ. ಪಕ್ಷಿಗಳನ್ನ ಸ್ವಲ್ಪ ತಿನ್ನುತ್ತೆ, ಪಕ್ಷಿ ತಿಂದ್ರೂ ಅದು ಉಳ್ಕೊಳ್ಳುತ್ತೆ. ಅದು ಪಕ್ಷಿನಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ ಅಂತ ಪಕ್ಷಿ ನವಿಲು ಅಳಿಲು ಗಿಳಿ ಅವೆಲ್ಲ ಉಳಿಕಮಂದ್ ತಿನ್ನುತ್ತೆ. ಅಷ್ಟು ಬಿಟ್ರೆ ಬೇರೆ ಏನು ರೋಗ ಬರಲ್ಲ ಸರ್ ಅದಕ್ಕೆ. ಈ ಅರ್ಕ ಹಾಕಿದ್ರೆ ಹಂದಿಗಳ ಕಾಟ ತಪ್ಪಿಸ್ಬೋದು ಅಂತ ಹೇಳಿದ್ರೆ? ಹೌದು ಸರ್. ಅವರು ಬೇರೆ ಸಿರಿಧಾನ್ಯ ಬೆಳೆಯರು, ರಾಗಿ ಬೆಳೆಯರೆಲ್ಲ ಈಗ ನಮ್ಮ ಸುತ್ತಲ್ಲಿ ಒಂದು 2-3 ಜನ ನನ್ನ ಸ್ನೇಹಿತರ ಸುತ್ತ 4 ಸಾಲ ಅರ್ಕ ಬಿಟ್ಬಿಟ್ಟು ಮಧ್ಯಕ್ಕೆ ರಾಗಿ ಹಾಕಿದ್ದಾರೆ. ಹಂದಿ ಅಷ್ಟು ಕಂಟ್ರೋಲ್ ಮಾಡ್ಬೋದು ಸರ್ ಅದಕ್ಕೆ. ಈಗ ಕಬ್ಬಿಗೆ ಹಂದಿ ಹಾವಳಿ ಜಾಸ್ತಿ ಇರ್ತದೆ, ಅಲ್ಲಿ ಮಾಡ್ಬೋದು ಸರ್. ಶುಂಠಿಗೆ ಕಬ್ಬಿಗೆ ಇಂಥವಕ್ಕೆಲ್ಲ ಹಾಕ್ಬೋದು ಸರ್. ಬಾಳೆಗೆ ಹಂದಿ ಹಾವಳಿ ಜಾಸ್ತಿ ಇದೆ, ಒಂದು ಜೈವಿಕ ಬೇಲಿ ತರ ನಿರ್ಮಾಣ ಮಾಡ್ಬೋದು ಸರ್. ಸುತ್ತ ಅದ್ರಲ್ಲ ಅದು ಕಬ್ಬಿನ ಮಧ್ಯದಲ್ಲಿ ಒಂದ್ 4 ಸಾಲ ಸುತ್ತ ಬಿಡ್ಬೋದು, ಬಿಟ್ಟು ಇದನ್ನ ಅಂತರ್ ಬೆಳೆಯಾಗಿ ಬೆಳಕ ಬಿಡ್ಬೋದು. ಅದನ್ನ ಕುಯ್ದ್ರೆ ಅದು ಹೊಡ್ಕೊಂಡು ಅಲ್ಲೇ ಬರ್ತಾ ಇರ್ತದೆ. ಆ ನೊರೆ ಹಂದಿ ಮೂತಿಗೆ ತಗಲಿದ್ರೆ ಅದಕ್ಕೆ ತಲೆನೋವು ಬಂದ್ಬಿಡುತ್ತೆ. ಅಂದ್ರೆ ಒಟ್ಟಿನಲ್ಲಿ ಅದಕ್ಕೆ ಅಲರ್ಜಿ ಹಾಗಾಗಿ ಅದು ಹಂದಿ ಈ ಕಡೆ ಬರಲ್ಲ. ಹೌದು. ಅದರಿಂದ ನಾವು ಜೈವಿಕ ಬೇಲಿಯನ್ನು ಕೂಡ ನಿರ್ಮಾಣ ಮಾಡ್ಕೋದು, ಬೆಳೆಯನ್ನ ಕಾಪಾಡ್ಕೋಬಹುದು, ಜೊತೆಗೆ ಇದರಲ್ಲೇ ಅರ್ಕದಲ್ಲಿ ಬೆಳಿಬಹುದು, ಲಾಭವನ್ನು ತಗೋಬಹುದು. 2 ಸಲ ಬೆಳಿಬಹುದು, ಒಂದ್ಸಲ ಬದಲು 2 ಸಲ ಬೆಳಿಬಹುದು. ಅದನ್ನ ಬಿಟ್ಟು ಇನ್ನೂ ಕುಯ್ ತಿಂದ್ರೆ 3 ಸಲವೂ ಬೆಳಿಬಹುದು, ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ. ಈ ನಿಮ್ಮ 8-9 ವರ್ಷಗಳ ಸಿರಿಧಾನ್ಯ ಕೃಷಿಯ ಅನುಭವದಲ್ಲಿ ಏನು ನೀವು ಲಾಭವನ್ನ ಅನುಕೂಲವನ್ನ ಕಂಡುಕೊಂಡ್ರೆ, ಮತ್ತೆ ಏನು ಕಷ್ಟವನ್ನು ಅನುಭವಿಸಿದ್ರೆ ಹೇಳಿ ಸರ್? ಕಷ್ಟ ಅಂದ್ರೆ ಎಲ್ಲ ಬೆಳಿಬೇಕಾದ್ರೆ ಎಲ್ಲ ಕಷ್ಟಗಳು ಬಂದೇ ಬರುತ್ತೆ. ಆದ್ರೆ ಆದಾಯ ಚೆನ್ನಾಗಿದೆ, ಮಾಡಬಹುದು, ಲಾಭದಾಯಕವಿದೆ ಆದಾಯ, ಮತ್ತೆ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯಕ್ಕಿಂತ ಭಾಗ್ಯ ಬೇರೆ ಭಾಗ್ಯನೇ ಬರಲ್ಲ, ಎಲ್ಲಾ ಭಾಗ್ಯಕ್ಕಿಂತ ಆರೋಗ್ಯ ಭಾಗ್ಯ ಚೆನ್ನಾಗಿರುತ್ತೆ. ಮನೆಯಲ್ಲಿ ಎಲ್ಲ ಮಕ್ಕಳು ಮರಿಗೆಲ್ಲ ಕೊಡ್ತಾ ಇದೀರಾ? ಕೊಟ್ಟಿದೀವಿ ಸರ್, ಮಾಲ್ಟ್ ಎಲ್ಲ ಮಾಡ್ತೀವಿ, ಕೊಟ್ಟಿದೀವಿ, ನಾವು ಕುಡಿದಿದ್ದೀವಿ, ಅದರ ಅನ್ನ ಎಲ್ಲ ನಾವು ಯೂಸ್ ಮಾಡಿದೀವಿ. ಎಷ್ಟು ಜನ ಮಕ್ಕಳಿದ್ದಾರೆ ಪ್ರಸಂಗೌಡ್ರ? ಒಬ್ಬ ಮಗ, ಒಬ್ಬ ಮಗಳು. ಏನ್ ಮಾಡ್ತಾ ಇದಾರೆ? ಮಗಳು ಬಿಕಾಂ ಓದ್ತಾ ಇದ್ದಾಳೆ, ಫೈನಲ್ ಇಯರ್. ಮಗ ಫಸ್ಟ್ ಇಯರ್ ಓದ್ತಾ ಇದ್ದಾನೆ. ಫಸ್ಟ್ ಇಯರ್ PUC? ಫಸ್ಟ್ ಇಯರ್ PUC. ಚೆನ್ನಾಗಿ ಓದ್ತಾ ಇದಾರ? ಓದ್ತಾ ಇದಾರೆ. ಏನ್ ಕೃಷಿ ಕೆಲಸಗಳಲ್ಲಿ ಏನಾದ್ರು ನಿಮ್ಗೆ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಸರ್? ಅವ್ರಿಗೆ ಮಾಡ್ತಾರೆ, ಅವ್ರು ಬಂದಾಗ ರಜಾ ಇದ್ದಾಗ ನನ್ನ ಜೊತೆ ಹೆಲ್ಪ್ ಮಾಡ್ತಾರೆ. ಒಳ್ಳೇದು. ಏನ್ ಮಾಡ್ಬೇಕು ಅಂತಿದ್ದೀರಿ ಮಕ್ಕಳನ್ನ ಮುಂದೆ? ಅವ್ರು ಏನ್ ಓದ್ತಾರೆ ಅದನ್ನ ಓದ್ಸನ ಅಂತ ಇದ್ದೀನಿ ಸರ್. ಏನ್ ಓದ್ತಾರೆ ಅಂದ್ರೆ ಇಂತ ಕನ್ಸು ಅಂತ ಏನಿಲ್ಲ. ಕನ್ಸು ಅಂದ್ರೆ ಅವ್ರು ಇನ್ನು ಓದ್ತಾ ಇದಾರೆ. ಒಬ್ರು ಅವನು ಸ್ಪೋರ್ಟ್ಸ್ ಅಲ್ಲಿ ಸೆಲೆಕ್ಟ್ ಆಗಿ ನಾನು ಮುಂದೆ ಏನೋ ಹೋಗ್ತೀನಿ ಅಂತ ಹೇಳಿದಾನೆ. ಏನ್ ಏನ್ ಸ್ಪೋರ್ಟ್ಸ್ ಮ್ಯಾನ್ ಸೆಲೆಕ್ಟ್ ಆಗಿದಾನೆ? ಫುಟ್ಬಾಲ್ ಅಲ್ಲಿ ಸೆಲೆಕ್ಟ್ ಆಗಿದಾನೆ. ಓ ಹೌದಾ? ಎಲ್ಲಿ? ಇಲ್ಲಿ ಮಂಡ್ಯಕ್ಕೆ ಸೆಲೆಕ್ಟ್ ಆಗಿದೆ BGS ಇಂದ. ಮಂಡ್ಯಕ್ಕೆ ಹೋಗಿದ, ಮಂಡ್ಯದಿಂದ ಈಗ ಬಳ್ಳಾರಿಗೆ ಸೆಲೆಕ್ಟ್ ಆಗಿದಾನೆ. ಬಳ್ಳಾರಿನಲ್ಲಿ ಆಟ ಆಡ್ಕೊಂಡು ಕಾಲೇಜ್ ಹೋಗ್ತಾ ಇದಾನೆ, ರಾಜ್ಯ ಮಟ್ಟಕ್ಕೆ ಆಗಿದಾನೆ. ಹೌದು. ಆದ್ರಿಂದ ಅವನ್ ಮುಂದುವರಿತದೆ. ಇವ್ರದ್ದು ಫೈನಲ್ ಇಯರ್ BCom ಆಗಲಿ, ಮುಂದೆ ಏನ್ ಓದ್ತೀನಿ ಅಂತ ನಂದು ಮಗಳದ್ದು ಗುರಿ ಇದೆಯೋ ಅದನ್ನ ಓದ್ತೀನಿ ಸರ್. ಏನ್ ಅವರೆಲ್ಲ ಆಟ ಆಡ್ಬೇಕು ಅಂತ ಶಕ್ತಿ ಬರ್ಬೇಕಂದ್ರೆ ಏನ್ ಸಿರಿಧಾನ್ಯದ ಅಂಶವೇ ಇರಬೇಕು ಅಂತ ಅನ್ಸುತ್ತೆ. ಹೌದು ಸರ್, ಇರಬೇಕು ಸರ್, ತುಂಬಾ ಒಳ್ಳೇದು. ಈಗ ಏನ್ ಹೇಳ್ತೀರಿ ನಿಮ್ಮ ಬೇರೆ ಕೃಷಿಕರಿಗಾಗ್ಬೋದು, ಬಳಕೆದಾರರಿಗಾಗ್ಬೋದು, ಈ ಸಿರಿಧಾನ್ಯದ ಬಗ್ಗೆ ನಿಮ್ಮ ಮಾಹಿತಿ ಏನು, ಸಲಹೆ ಏನು? ಸರ್, ಸಿರಿಧಾನ್ಯ ಬೆಳೆಯೋದ್ರಿಂದ ಸಾವೆ ಇಲ್ಲ ಅನ್ಸ್ತದೆ ಸರ್. ನಾನು ಸ್ವಲ್ಪ 10 ಕ್ವಿಂಟೆ ಇದು ಒಬ್ಬ ರೈತ ಒಂದೊಂದು ಮನೆಗಿನಲ್ಲಿ 10-10 ಕ್ವಿಂಟೆ ಒಂದೊಂದು ವೆರೈಟಿ ಬೆಳ್ಕೊಂಡು ಈಗ ಹಾಸ್ಪಿಟಲ್ ಕಟ್ಟೋದೆಲ್ಲ ಅರ್ಧ ಕಡಿಮೆ ಆಗುತ್ತೆ ಸರ್. ಅದು ಕಾಯಿಲೆಗಳನ್ನ ಗುಣಪಡಿಸ್ಬಿಡುತ್ತೆ. ಕಾಯಿಲೆಗಳನ್ನೇ ಗುಣಪಡಿಸ್ಬಿಡುತ್ತೆ. ಕೆಲವೊಂದು ಶಕ್ತಿನೂ ಇರುತ್ತೆ, ಮತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಯಾವುದೇ ಬಜ್ಜು ಶುಗರು ಬಿ ಪಿ ಯಾವ್ದು ಬರಲ್ಲ. ಈಗ ಬೆಳಿಬೇಕು ಅನ್ನೋರಿಗೆ ಈಗ ಜನವರಿ ತಿಂಗಳಲ್ಲಿ ಬಿತ್ತನೆ ಮಾಡಬಹುದಾ? ಮಾಡಬಹುದು ಸರ್, ಪ್ರತಿಯೊಬ್ಬರು ಮಾಡಬಹುದು. ಅಂದ್ರೆ ನೀರಾವರಿ ಹಾಯಿಸಬೇಕು. ನೀರಾವರಿ ನೀರು 15-20 ದಿನ ಕೊಟ್ಟರೆ ಸಾಕು. ತೋಟದಲ್ಲಿ ಅಡಿಕೆ ಗಿಡದಲ್ಲಿ ಎಲ್ಲಿ ಬೇಕಾದ್ರೂ ಬೆಳಿಬಹುದು. ಈ ಮುಂಗಾರಲ್ಲಾದ್ರೆ ಮಳೆ ಸ್ವಲ್ಪ ಏನಾದ್ರು ಕೈ ಕೊಟ್ಬಿಟ್ರೆ ಮಾಡೋದು? ಮಳೆ ಕೈ ಕೊಟ್ರೆ ಒಣಗಿದ್ರು ಏನಾಗಲ್ಲ ಸರ್, ರಾಯಿಗಿಂತ ಒಂದ್ ಸ್ವಲ್ಪ ಒಣಗಿದ್ರು ಏನು ಆಗಲ್ಲ, ಬರುತ್ತೆ ಇಳುವರಿ ಕಮ್ಮಿ ಆಗುತ್ತೆ, ಇಲ್ಲ ಬರುತ್ತೆ. ಈಗ ಕೆಲವೊಂದು ಬಂಜರು ಭೂಮಿಗಳು ಇರ್ತವೆ ಹೆಚ್ಚು, ಅಂತ ಮಳೆ ಬೀಳದೆ ಇರ್ತದ ಪ್ರದೇಶಗಳು, ನೀರಾವರಿ ಇಲ್ಲದೆ ಇರತಕ್ಕಂಥ ಪ್ರದೇಶಗಳು, ಅಲ್ಲಿ ಸಿರಿಧಾನ್ಯವನ್ನೆಲ್ಲ ಬೆಳಿಬೋದಾ ನಿಮ್ಮ ಅನುಭವದಲ್ಲಿ? ಹೌದು ಸರ್, ಇದು ಶೀತ ಪ್ರದೇಶಕ್ಕಿಂತ ಒಣಭೂಮಿನಲ್ಲೇ ತುಂಬಾ ಚೆನ್ನಾಗಿ ಬೆಳಿಬೋದು ಸರ್. ಇದು ಒಣಭೂಮಿ ಅಂದ್ರೆ ನಿಮ್ಮ ಸ್ನೇಹಿತರು ನಿಮ್ದೇನೋ ನೀರಾವರಿ ಮಾಡ್ಕೊಂಡಿದ್ದೀರಿ, ಬೋರ್ ಹಾಕ್ಸ್ಕೊಂಡಿದ್ದಾರೆ, 5 ಇಂಚು ನೀರು ಬಂದಿದೆ, ನೀರು ಕೊಡ್ತಾ ಇದ್ದೀರಿ, ಅದಕ್ಕೆ ನೀರು ಅಭಾವ ಆದಾಗ. ಕೆಲವೊಂದು ಸಂದರ್ಭಗಳಲ್ಲಿ ಎಲ್ಲೋ ಒಂದ್ ಕಡೆ ಮಂಟಿ ಮೇಲೆ ಜಮೀನು ಇರುತ್ತೆ, ಅಂತ ಕಡೆಯಲ್ಲೆಲ್ಲ ಸಿರಿಧಾನ್ಯಗಳನ್ನ ಬೆಳೀತಾ ಇರುವಂತವ್ರು ಇದ್ದಾರಾ? ಆ ತರದಲ್ಲಿ